ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಬುದ್ಧಿ, ಮನಸ್ಸು ಮತ್ತು ಧ್ಯಾನದ ಮಹತ್ವ ಈ ವಿಷಯವಾಗಿ ಕಾರವಾರ ಹಬ್ಬುವಾಡದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿಕೆ ಕವಿತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುವರೆ, ಮನಸ್ಸು, ಬುದ್ಧಿ ಮತ್ತು ಧ್ಯಾನ, ಇದರ ಒಂದು ಮಹತ್ವ ಏನು? ಯಾಕಾಗಿ ನಾವು ಧ್ಯಾನವನ್ನ ಮಾಡಬೇಕು? ಇದಕ್ಕೆ ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ಬೇಕಾಗ್ತವೆ? ಧ್ಯಾನ ಮಾಡುವುದರಿಂದ ನಮಗೆ ಯಾವ ರೀತಿಯ ಒಂದು ಅನುಕೂಲತೆಗಳು ಉಂಟಾಗ್ತವೆ? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡೋದಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಕಾರವಾರದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಸಂಚಾಲಕರಾಗಿರುವಂತಹ ಬಿಕೆ ಕವಿತಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧ್ಯಾನದಿಂದಲೇ ಪ್ರಾರಂಭ ಮಾಡಿದ್ರೆ ಅಂತ ಕಾಣ್ತದೆ. ಈ ಕಣ್ಣಿಗೆ ಕಾಣದ ಎರಡು ಶಕ್ತಿಗಳು, ಮನಸ್ಸು ಮತ್ತು ಬುದ್ಧಿ, ಇದರ ಬಗ್ಗೆ ನೀವೇನು ಹೇಳಬೇಕು ಬಯಸ್ತೀರಿ? ಮಾನವನ ಒಂದು ಶರೀರ ಅನೇಕ ಅಂಗಗಳ ಸಮೂಹ. ಹೌದು. ಈ ಒಂದು ಅದ್ಭುತವಾದಂತಹ ಒಂದು ಶರೀರದಲ್ಲಿ ಕೆಲವೊಂದು ಕಣ್ಣಿಗೆ ಕಾಣುವಂತಹ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ಅದರ ಜೊತೆ ಜೊತೆಗೆ ಕಣ್ಣಿಗೆ ಕಾಣದ, ನೀವು ಹೇಳಿದ್ರಲ್ಲ, ಅಗೋಚರ ಶಕ್ತಿ, ಆ ಶಕ್ತಿಗಳು ಸಹ ಕೆಲಸ ಮಾಡ್ತಾ ಇದೆ. ಇದು ಅದ್ಭುತವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು ನಾವು. ಪ್ರಾಮಾಣಿಕವಾಗಿ ಆಯಾ ಇಂದ್ರಿಯಗಳು, ಆಯಾ ಶಕ್ತಿಗಳು ತನ್ನ ಕೆಲಸವನ್ನ ನಡೆಸ್ತಾ ಇದೆ. ಹಾಗಾಗಿ ನಾವು ಆರೋಗ್ಯವಾಗಿರ್ತೀವಿ, ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ ಶಕ್ತಿಗಳೇನಿದೆ, ಅಗೋಚರ ಶಕ್ತಿಗಳು, ಅದಕ್ಕೆ ನಾವು ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ ಹೇಳ್ತೀವಿ. ಆ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದಲೇ ಇವತ್ತು ಜಗತ್ತಿನಲ್ಲಿ ಅನೇಕ ಸಂಶೋಧನೆ, ಆವಿಷ್ಕಾರ, ಚಿಂತನೆ, ಅನ್ವೇಷಣೆಗಳು ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಾದು. ಮೊದಲನೇದಾಗಿ, ಈ ಶರೀರ ಒಂದು ಜೈವಿಕ ಫ್ಯಾಕ್ಟರಿ ಇದ್ದಂತೆ. ಆ ಜೈವಿಕ ಫ್ಯಾಕ್ಟರಿ ಅಂತ ಯಾಕೆ ಹೇಳಿದೆ, ಇದೆಲ್ಲ ಶಾರೀರಿಕ ಇಂದ್ರಿಯಗಳು ಒಂದೊಂದು ಮಷಿನ್ ರೀತಿ ಕೆಲಸ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಕಣ್ಣು ಒಂದು ಮೂವಿಂಗ್ ಕ್ಯಾಮ್ರಾ ರೀತಿ ಕೆಲಸ ಮಾಡಿದ್ರೆ, ಕಿವಿ ಫೋನ್ ರಿಸೀವರ್ ರೀತಿ ಕೆಲಸ ಮಾಡುತ್ತೆ. ನಮ್ಮ ಗಂಟಲು ಇದು ಒಂದು ಧ್ವನಿ ಪೆಟ್ಟಿಗೆ, ಹಾರ್ಮೋನಿಯಂ ಪೆಟ್ಟಿಗೆ ಅಂತ ಕೆಲಸ ಮಾಡ್ತಾ ಇದೆ. ನಮ್ಮ ಹಾರ್ಟ್ ಎಷ್ಟು ಅದ್ಭುತ ಇದೆ ಅಂದ್ರೆ, ನಾವು ಹೇಗೆ ಪಂಪ್ ಸೆಟ್ ಯೂಸ್ ಮಾಡ್ತೀವಿ, ವಾಟರ್ ಪಂಪ್ ಸೆಟ್, ಅದೇ ರೀತಿ ಹಾರ್ಟ್ ನಮ್ಮ ಬ್ಲಡ್ ಅನ್ನ ಇಡೀ ಶರೀರಕ್ಕೆ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾ ಇದೆ. ಹೊಟ್ಟೆ ಅದು ಮಿಕ್ಸರ್ ಗ್ರೈಂಡರ್ ರೀತಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಮನೇಲಿ ಇರುವಂತಹ ಮಿಕ್ಸರ್ ಗ್ರೈಂಡರ್ಗೆ 2 ವರ್ಷ 3 ವರ್ಷ ಗ್ಯಾರಂಟಿ ಇರಬಹುದು, ಆದ್ರೆ ಈ ಒಂದು ಹೊಟ್ಟೆ ಅನ್ನುವಂತಹ ಮಿಕ್ಸರ್ ಗ್ರೈಂಡರ್ ಎಷ್ಟು ಅದ್ಭುತ ಇದೆ, ನಾವು ಹುಟ್ಟಿದ ಜೀವನ ಪೂರ್ತಿ ಕೆಲಸ ಮಾಡ್ತಾ ಇದೆ ಅದು. ಹಾಗಾಗಿ ನಮ್ಮ ಕಿಡ್ನಿ ಅದು ಚಾ ಸೋಸುವ ಫಿಲ್ಟರ್ ನಂತ ಕೆಲಸ ಮಾಡಿದ್ರೆ, ದೊಡ್ಡ ಕರುಳು ಡಸ್ಟ್ಬಿನ್ ಅಂತ ಕೆಲಸ ಮಾಡ್ತಾ ಇದೆ, ಸಣ್ಣ ಕರುಳು ಮರದ ಬೇರಿನಂತೆ ಎಲ್ಲ ಪೋಷಕಾಂಶಗಳನ್ನ ಆಹಾರದಿಂದ ಹೀರ್ಕೊಂಡು ನಮ್ಮ ಶರೀರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಇದೆಲ್ಲದರ ಕನೆಕ್ಷನ್ ಇರೋದು ಮೆದುಳಿನ ಜೊತೆಗೆ. ಆ ಮೆದುಳು ಒಂದು ಕಂಟ್ರೋಲ್ ರೂಮ್. ಆ ಕಂಟ್ರೋಲ್ ರೂಮಿನ ಮೂಲಕ ಮೆದುಳೇ ಕೆಲಸ ಮಾಡೋದಿಲ್ಲ, ಆ ಕಂಟ್ರೋಲ್ ರೂಮಿನ ಮೂಲಕ ಆತ್ಮಶಕ್ತಿ ಕೆಲಸ ಮಾಡುದು. ಆತ್ಮಶಕ್ತಿ ಈ ಶರೀರದ ನಿರ್ವಾಹಕ, ಸೋಲ್ ದ ಬಾಡಿ ಆಪರೇಟರ್ ಅಂತ ಹೇಳ್ತೀವಿ. ಆ ಆಪರೇಟರ್ ಇದ್ರಷ್ಟೇ ಇದೆಲ್ಲ ಇಂದ್ರಿಯಗಳು, ಶಕ್ತಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ರೀತಿ ಆತ್ಮಶಕ್ತಿ ಅಂತ ಅದ್ಭುತವಾದ ಶಕ್ತಿ ಅಂತಂದ್ರೆ, ಆತ್ಮಶಕ್ತಿ ಇಲ್ಲ ಅಂದ್ರೆ ಅದನ್ನ ಡೆಡ್ ಬಾಡಿ ಅಂತ ಕರೆದ್ ಬಿಡ್ತೀವಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಹಾಗೆ ಎಲ್ಲಿ ಆತ್ಮಶಕ್ತಿ ಇರೋದಿಲ್ಲ, ಆ ಶವ ಈ ಒಂದು ಮನಸ್ಸು ಬುದ್ಧಿಯ ಕೆಲಸವನ್ನ ಮಾಡೋದಿಲ್ಲ. ಹಾಗಾದ್ರೆ ನಮ್ಗೆಲ್ಲರಿಗೂ ಮನಸ್ಸು ಬುದ್ಧಿ ಇದೆ, ಅದು ನಿರಂತರ ಕೆಲಸ ಮಾಡ್ತಾ ಇದೆ. ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ, ಹಾರ್ಟ್ ಕಣ್ಣಿಗೆ ಕಾಣುತ್ತೆ, ಮೆದುಳು ನಮ್ಮ ಕಣ್ಣಿಗೆ ಕಾಣುತ್ತೆ, ಆದ್ರೆ ಮನಸ್ಸು ಅನ್ನುವಂತಹ ಶಕ್ತಿ ಅದು ಕಣ್ಣಿಗೆ ಕಾಣುವಂತಹ ಇಂದ್ರಿಯ ಅಲ್ಲ. ಆ ಮನಸ್ಸಿನ ಕೆಲಸ ಮೆದುಳು ತಾನೇ ಕೆಲಸ ಮಾಡೋದಿಲ್ಲ, ಆತ್ಮ ಮೆದುಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ. ಆತ್ಮ ಮೆದುಳನ್ನ ಉಪಯೋಗಿಸ್ಕೊಂಡು ವಿಚಾರ ಮಾಡುವ ಶಕ್ತಿ ಏನ್ ಮಾಡ್ತಾನಲ್ಲ, ಆ ಕಾರ್ಯ ಮಾಡುತ್ತಲ್ಲ ಆತ್ಮ, ಅದಕ್ಕೇನೆ ನಾವು ಮನಸ್ಸು ಅಂತ ಹೇಳ್ತೀವಿ. ಹಾಗಾದ್ರೆ ಮನಸ್ಸಿನ ಕೆಲಸ ಏನಂತ ಅರ್ಥ ಆಯ್ತು ನಮ್ಗೆ, ವಿಚಾರ ಮಾಡೋದೇ ಮನಸ್ಸಿನ ಕೆಲಸ. ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಿರಂತರ ಅದರ ಕೆಲಸ ನಡೀತಾ ಹೋಗ್ತಾ ಇದೆ. ಆ ವಿಚಾರ ಮಾಡೋದೇ ಮನಸ್ಸಿನ ಕೆಲಸ ಅನ್ನುವಾಗ, ನಾವು ವಿಚಾರ ಮಾಡೋಣ. ಇಡೀ ದಿನದಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಸುಮಾರು 50,000 to 60,000 ವಿಚಾರಗಳನ್ನ ಕ್ರಿಯೇಟ್ ಮಾಡ್ತೀವಿ, ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಹಾಗಾದ್ರೆ ಅಷ್ಟು ಸಾವಿರಾರು ವಿಚಾರಗಳಲ್ಲಿ ಏನೆಲ್ಲ ಥಾಟ್ಸ್ ಬರಬಹುದು, ಅದನ್ನ ರಿಸರ್ಚ್ ನಲ್ಲಿ ನಾವು ಕ್ಯಾಟಗರೈಸ್ ಮಾಡಿದಾಗ, ಅದನ್ನ ವಿಭಾಗಿಸಿದಾಗ ನಮಗ್ ಗೊತ್ತಾಗುತ್ತೆ ಆ ಅಷ್ಟು ಸಾವಿರಾರು ವಿಚಾರಗಳಲ್ಲಿ ಪಾಸಿಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ನೆಸೆಸರಿ ಥಾಟ್ಸ್ ಇದೆ, ಅನ್ನೆಸೆಸರಿ ಥಾಟ್ಸ್ ಇದೆ. ಇವತ್ತಿನ ಸಮಾಜದಲ್ಲಿ ನಾವು ನೋಡೋದಾದ್ರೆ ಹೆಚ್ಚಿನ ಮನಸ್ಸು ವಿಚಾರ ಮಾಡ್ತಾ ಇರುವಂತಹ ವಿಚಾರದ ಕ್ವಾಲಿಟಿ ಏನಿದೆ, ಈ ಪಾಸಿಟಿವ್ ನೆಗೆಟಿವ್ ನೆಸೆಸರಿ ಅನ್ನೆಸೆಸರಿ ಥಾಟ್ಸ್ ನಲ್ಲಿ ಎಂತಹ ವಿಚಾರಗಳನ್ನ ಇವತ್ತಿನ ಮನುಷ್ಯ ಹೆಚ್ಚು ಮಾಡ್ತಾ ಇದ್ದಾನೆ, ನಿಮ್ ಪ್ರಕಾರ ಏನನ್ಸುತ್ತದೆ? ಬಹುಶಃ ಈ ಧನಾತ್ಮಕ ವಿಚಾರಗಳು ಹೆಚ್ಚಾದಾಗ ಒಂದು ಪಾಸಿಟಿವ್ ಥಾಟ್ ಅಂತ ಹೇಳುವಂತಹದ್ದು ಅದು ಹೆಚ್ಚಾಗ್ತದೆ, ಅದರ ಬದಲಿಗೆ ಋಣಾತ್ಮಕ ಅಥವಾ ನೆಗೆಟಿವ್ ಥಾಟ್ಸ್ ಗಳು ಹೆಚ್ಚಾದಾಗ ಒಂದು ರೀತಿಯ ಗೊಂದಲದ ಗೂಡಾಗ್ತದೆ ಮನಸ್ಸು ಅಂತ ಹೇಳಿ. ಇದರ ಒಂದು ಬ್ಯಾಲೆನ್ಸಿಂಗ್ ಮಾಡೋದು ಹೇಗೆ ಅಂತ? ನೀವು ಹೇಳೋದು ಸರಿ. ಯಾವಾಗ ನಾವು ಧನಾತ್ಮಕ ಅಥವಾ ಸಕಾರಾತ್ಮಕ ವಿಚಾರಗಳನ್ನ ಮಾಡ್ತಾ ಹೋಗ್ತೀವಿ ಆಗ ಮನಸ್ಸಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನೆಸೆಸರಿ ಥಾಟ್ಸ್, ಫಸ್ಟ್ ಅದು ಏನು ಒಂದೊಂದು ಲೈನ್ ಅಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ, ಪಾಸಿಟಿವ್ ಥಾಟ್ಸ್ ಅಂತಂದ್ರೆ ನಾನು ಒಳ್ಳೆಯವನು, ನೀವು ಒಳ್ಳೆಯವರಿದ್ದೀರಿ, ಸೊಸೈಟಿನಲ್ಲಿ ಎಲ್ಲನೂ ಒಳ್ಳೇದೇ ಇದೆ. ಯಾವಾಗ ವಿಶೇಷತೆಗಳನ್ನೇ ನೋಡ್ತಾ ಹೋಗ್ತೀವಿ ಎಲ್ಲರೂ ನಮಗೆ ಒಳ್ಳೇದಾಗೆ ಕಾಣ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಿದ್ರಲ್ಲ, ನಾನು ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಿದ್ರು. ಅದು ಪಾಸಿಟಿವ್ ಥಾಟ್ಸ್, ನಾವು ಹೇಗೆ ನೋಡ್ತೀವೋ ಹಾಗೆ ಇರ್ತದೆ ಪ್ರಪಂಚ. ಹಾಗೆ ನೆಗೆಟಿವ್ ಥಾಟ್ಸ್ ಅಂದ್ರೆ ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ, ಎಲೆಕ್ಟ್ರಿಸಿಟಿ ಅವ್ರು ಸರಿ ಇಲ್ಲ, ಮುನ್ಸಿಪಾಲಿಟಿ ಅವ್ರು ಸರಿ ಇಲ್ಲ, ಯಾರು ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ, ಕೆಟ್ಟ ಹೋಗ್ಬಿಟ್ಟಿದೆ ಜಗತ್ತು ಅಂತ ಹೇಳ್ತಾರೆ. ಜಗತ್ತು ಕೆಟ್ಟಿರೋಕ್ ಮುಂಚೆ ಕೆಡಿಸಿದ್ದು ಯಾರು? ಮನಸ್ಸು ಕೆಟ್ಟಾಗ ಅದು ನೋಡುವಂತ ದೃಷ್ಟಿಕೋನದಿಂದ ಜಗತ್ತು ಕೆಟ್ಟಿದೆ ಅಂತ ನಮ್ಗನ್ಸುತ್ತೆ. ಈ ಒಂದು ಏನಿದೆಯಲ್ಲ ಥಾಟ್ಸ್, ಇದನ್ನ ನೆಗೆಟಿವ್ ಥಾಟ್ಸ್ ಅಂತ ನಾವು ಕರಿಬಹುದು. ನೆಸೆಸರಿ ಥಾಟ್ಸ್ ಅಂದ್ರೆ ಈಗ ನಾಳೆ ನನಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ನಾನು ಇವತ್ತು ಯಾವ ಥಿಯರಮ್ಸ್ ನ ನೋಡ್ಕೊಳ್ಬೇಕು, ಗ್ಲಾನ್ಸ್ ಮಾಡಬೇಕು, ಯಾವ ಫಾರ್ಮುಲಾಸ್ ಅನ್ನ ನಾನು ನೆನ್ಪಿಟ್ಕೊಳ್ಬೇಕು, ಇದೇನಿದೆಯಲ್ಲ ಇದು ನೆಸೆಸರಿ ಥಾಟ್ಸ್, ಅವಶ್ಯಕ ವಿಚಾರಗಳು. ಇನ್ನ ಈ ಸಲ ಪಾರ್ಟಿ ಇವ್ರು ಬರ್ಬೇಕಿತ್ತು, ಇವ್ರು ಗೆಲ್ಬೇಕಿತ್ತು ಎಲೆಕ್ಷನ್ ಅಲ್ಲಿ, ಇವ್ರು ಬದಲು ಅವ್ರು ಯಾಕೆ ಬಂದ್ರು, ಮತ್ತೆ ಇವರು ಅವ್ರ ಜೊತೆ ಫಂಕ್ಷನ್ ಹೋಗಿರ್ಬೋದು, ಬಹುಶಃ ಇವರಿಬ್ರು ಮಾತಾಡ್ತಿಲ್ಲ, ಇವ್ರ ನಡುವೆ ಏನೋ ನಡೆದಿರ್ಬೋದು, ಇದೆಲ್ಲ ಏನಿದೆಯಲ್ಲ ಇದು ಅನ್ನೆಸೆಸರಿ ಥಾಟ್ಸ್. ನಾವು ನೋಡುವ ಹಾಗೆ ನೆಗೆಟಿವ್ ಮತ್ತು ಅನ್ನೆಸೆಸರಿ ಥಾಟ್ಸ್ ನಿಂದ ನನ್ನ ಮನಸ್ಸಿನ ಶಕ್ತಿ ಕುಂದತಾ ಹೋಗುತ್ತೆ, ಮತ್ತೆ ನೆಗೆಟಿವ್ ಮತ್ತು ಅನ್ನೆಸೆಸರಿ ಥಾಟ್ಸ್ ರಶ್ಲಿ ಬರುತ್ತೆ, ಅಂದ್ರೆ ಬಹಳ ವೇಗವಾಗಿ ವಿಚಾರಗಳು ಬರುತ್ತೆ. ಅದೇ ಪಾಸಿಟಿವ್ ಮತ್ತೆ ನೆಸೆಸರಿ ಥಾಟ್ಸ್ ಅಷ್ಟು ವೇಗವಾಗಿ ಬರೋದಿಲ್ಲ. ಹಾಗಾದ್ರೆ ಎಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆಯೋ ಆಟೋಮೆಟಿಕಲಿ ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಮನಸ್ಸು ನೆಗೆಟಿವ್ ಮತ್ತು ಅನ್ನೆಸೆಸರಿ ವಿಚಾರಗಳನ್ನ ಹೆಚ್ಚು ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿನ ಶಕ್ತಿ ಕುಂದತಾ ಹೋಗುತ್ತೆ, ಆಗ ನನಗೆ ಏಕಾಗ್ರತೆಯಲ್ಲಿ ಹೊಡೆತ ಬೀಳುತ್ತೆ. ಹಾಗಾಗಿ ಮನಸ್ಸು ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ಶಕ್ತಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಪೇರೆಂಟ್ಸ್ ತನ್ನ ಮಕ್ಕಳನ್ನ ಶಾಲೆ ಕಳಿಸಿರ್ತಾರೆ, ಆ ಶಾಲೆಯಿಂದ ಡೈಲಿ 5-5:30 ಬರುವಂತಹ ಮಗು ಒಂದು ದಿನ ಶಾಲೆಯಿಂದ ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂದ್ರೆ ಆ ಪೇರೆಂಟ್ಸ್ ಗೆ ಇವತ್ತು ಸೊಸೈಟಿಯಲ್ಲಿ ಆ ಪೇರೆಂಟ್ಸ್ ನ ಮನಸ್ಸಿನಲ್ಲಿ ಎಂತ ವಿಚಾರಗಳು ಬರಬಹುದು? ಒಂದು ಎಲ್ಲ ಅಪಾಯಕ್ಕೆ ಈಡಾಗಿರಬಹುದು ಮಗು ಅಂತ ಒಂದು ಇರಬಹುದು, ಅಥವಾ ಇನ್ಯಾರಾದ್ರೂ ಹೊತ್ಕೊಂಡು ಹೋಗಿದ್ರೋ ಅಥವಾ ಕಳೆದು ಹೋಗಿದ್ರು ಅನ್ನೋ ಒಂದು ಸಮಸ್ಯೆ, ಆಮೇಲೆ ಅಥವಾ ಕೆಟ್ಟ ದುರ್ವ್ಯಸನಕ್ಕೆ ಏನಾದ್ರೂ ಒಳಗಾಗಿರುವಂತ ಒಂದು ಸಾಧ್ಯತೆ ಇದೆಯಾ ಅಂತ. ಹೌದು, ಮನೆಗೆ ಯಾಕೆ ಬರ್ಲಿಲ್ಲ ಅಥವಾ ಏನಾದ್ರೂ ಅವಘಡ ಆಗಿರ್ಬೋದು ಅಂತ ಯೋಚನೆಗಳು ಕೂಡ ಬರಬಹುದು. ನಾವು ಹೀಗೂ ವಿಚಾರ ಮಾಡಬಹುದಲ್ವಾ, ಆ ಮಗುವಿಗೇನೋ ಒಂದು ಅವಾರ್ಡ್ ಸಿಕ್ಕಿರ್ಬೋದು, ಯಾವ್ದೋ ಗೇಮ್ ನಲ್ಲಿ ಗೆದ್ದಿರ್ಬೋದು, ಸ್ಕೂಲ್ ನಲ್ಲಿ ಫಂಕ್ಷನ್ ಮಾಡ್ತಾ ಲೇಟ್ ಆಗಿರ್ಬೋದು, ಅಥವಾ ಯಾವ್ದೋ ವಯಸ್ಸಾಗಿರೋರು ರೋಡ್ ದಾಟುವಾಗ ರಸ್ತೆ ದಾಟುವಾಗ ಅವರನ್ನ ದಾಟಿಸ್ಲಿಕ್ಕೆ ನಿಂತು ಸ್ವಲ್ಪ ತಡ ಆಗಿರ್ಬೋದು, ಅಥವಾ ಬರ್ತಾ ಇರುವಂತಹ ವೆಹಿಕಲ್ ಕೆಟ್ಟಿರ್ಬೋದು, ಈ ರೀತಿನೂ ವಿಚಾರ ಮಾಡಬಹುದು. ಆದ್ರೆ ಹೆಚ್ಚಿನ ವಿಚಾರ, ನೀವು ಹೇಳಿದಂತ ವಿಚಾರಗಳು ಇವತ್ತು ಸೊಸೈಟಿನಲ್ಲಿ ನಡೀತಾ ಇದೆ ಎಲ್ಲ ಮನಸ್ಸುಗಳಲ್ಲಿ. ಕಾರಣ ಏನು? ನನ್ನ ಮಗುವಿನ ಮೇಲೆ ನನಗಿಂತ ವಿಚಾರಗಳು ಬರುತ್ತೆ ಅನ್ನೋದಾದ್ರೆ, ನಾನು ಕಣ್ಣಿನಿಂದ ಮೆದುಳಿಗೆ ಕೊಡ್ತಾ ಇರುವಂತಹ ಡಾಟಾ ಏನು, ಕಿವಿಯಿಂದ ಮೆದುಳಿಗೆ ಕೊಡ್ತಾ ಇರುವಂತಹ ಡಾಟಾ ಏನು, ನಾವು ಸೀರಿಯಲ್ ಅಲ್ಲಿ ಮೂವಿನಲ್ಲಿ ಟಿವಿನಲ್ಲಿ ರಾತ್ರಿ ಮಲಗೋಕ್ ಮುಂಚೆ ಎದ್ದ ತಕ್ಷಣ ಮೊಬೈಲ್ ನಲ್ಲಿ ನೋಡೋದು, ಚಾಟ್ ಮಾಡೋದು, ಡಿಸ್ಕಷನ್ ಮಾಡೋದು, ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡೋದು, ಎಲ್ಲ ನೆಗೆಟಿವ್ ವಿಚಾರಗಳು ಅಂತನ್ನುವಾಗ ನಾವು ಏನು ಫುಡ್ ಅನ್ನ ಕೊಡ್ತೀವಿ ಅದೇ ಕೆಲಸ ಸ್ಟಾರ್ಟ್ ಮಾಡುತ್ತೆ ನನ್ನ ಮನಸ್ಸಿನ ಒಳಗೆ. ಹಾಗಾಗಿ ಆ ಮನಸ್ಸಿನ ಒಳಗೆ ನೆಗೆಟಿವ್ ಥಾಟ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಕಾರಣ ಏನಪ್ಪ, ನಾನು ನೋಡಿದ್ದು ನೆಗೆಟಿವ್, ಕೇಳಿದ್ದು ನೆಗೆಟಿವ್, ಮಾತಾಡಿದ್ದು, ಡಿಸ್ಕಷನ್ ಮಾಡಿದ್ದು, ಫಾರ್ವರ್ಡ್ ಮಾಡಿದ್ದು ನೆಗೆಟಿವ್ ಇದ್ದಾಗ ನನ್ನ ಮನಸ್ಸಿನಲ್ಲಿ ಆಟೋಮೆಟಿಕಲಿ ನೆಗೆಟಿವ್ ವಿಚಾರಗಳು ಬರುತ್ತೆ. ಆ ಪಾಸಿಟಿವ್ ವಿಚಾರಗಳು ನನ್ನ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಸುಲಭ ಅಥವಾ ಅದು ಸಹಾಯ ಮಾಡುತ್ತೆ. ಸರಿ, ಈಗ ಈ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳು ಅಂತಂದ್ರೆ, ಮನಸ್ಸಿನ ಒಂದು ಏರುಪೇರಿನಿಂದಾಗಿ ಸಾಕಷ್ಟು ಕಾಯಿಲೆಗಳು ಕೂಡ ಉಂಟಾಗ್ತಾ ಇವೆ ಅನ್ನುವಂತಹದ್ದು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಖಂಡಿತ, ಮನಸ್ಸಿನಿಂದ ಏರುಪೇರಾದಾಗ, ಮನಸ್ಸಿನ ಆಲೋಚನೆಗಳಲ್ಲಿ ಹೆಚ್ಚು ನೆಗೆಟಿವಿಟಿ, ಅನ್ನೆಸೆಸರಿ ಥಾಟ್ಸ್ ಬಂದಾಗ, ಇವತ್ತಿನ ಮೆಡಿಕಲ್ ಫೀಲ್ಡೇ ಹೇಳ್ತಾ ಇದೆ ರಿಸರ್ಚ್ ಪ್ರಕಾರ, ಸುಮಾರು 70%ಗಿಂತ ಹೆಚ್ಚು ಕಾಯಿಲೆಗಳಿಗೆ ಕಾರಣ ಅದು ಮನಸ್ಸು. ಮನಸ್ಸು ಅಂತಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಕರೀತಾರೆ ಅದಕ್ಕೆ. ಇದನ್ನ ಟ್ರೀಟ್ ಮಾಡಲಿಕ್ಕೆ ಡಾಕ್ಟರ್ಸ್ಗೇನು ಕಷ್ಟ, ಅದು ಎಷ್ಟೋ ಸಲ ಅವರು ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಪೇಷಂಟ್ ತನ್ನ ಸತ್ಯತೆಯನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಅಥವಾ ಅವನಿಗೂ ಗೊತ್ತಿರೋದಿಲ್ಲ ನನ್ನ ಮನಸ್ಸಿನಿಂದಲೇ ಈ ಕಾಯಿಲೆ ನನಗೆ ಬಂದಿದೆ ಅಂತ ಹೇಳಿ. ಇದಕ್ಕೆ ನಾವೇ ಮನಸ್ಸು ಮಾಡಬೇಕಾಗತ್ತೆ. ಯಾಕೆಂದ್ರೆ ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಆಗ್ಲಿಕ್ಕೆ ನಾವೇ ಮನಸ್ಸು ಮಾಡಬೇಕು. ನಾನು ಚೇಂಜ್ ಆಗ್ಬೇಕು, ನಾನ್ ಟ್ರಾನ್ಸ್ಫಾರ್ಮ್ ಆಗ್ಬೇಕು, ನನ್ನಲ್ಲಿ ಒಂದು ವ್ಯಕ್ತಿತ್ವ ಏನ್ ರೂಪುಗೊಳ್ಬೇಕು ಅದು ಇಡೀ ಸಮಾಜ ನನಗೆ ರೆಸ್ಪೆಕ್ಟ್ ಕೊಡುವಂತ ಆಗಬೇಕು, ಅಂತ ವ್ಯಕ್ತಿತ್ವ ನಂದಾಗಿ ಮಾಡ್ಕೊಳ್ಬೇಕಂದ್ರೆ ಪ್ರತಿನಿತ್ಯ ನಮ್ಗೆ ಧ್ಯಾನದ ಅವಶ್ಯಕತೆ ಬಹಳ ಇದೆ. ನನಗೆಲ್ಲ ಇದೆ. ಇವತ್ತು ಮನುಷ್ಯ ಇವತ್ತು ಇಲ್ಲೇ ಕೂತು ಸ್ಯಾಟಲೈಟ್ ಅನ್ನ ಆಪರೇಟ್ ಮಾಡ್ತಾನೆ, ಮತ್ತೆ ಎಲ್ಲ ಸಮುದ್ರದೊಳಗೆ ಈಜಬಲ್ಲ, ಹಾರಬಲ್ಲ, ಎಲ್ಲ ಅಚೀವ್ಮೆಂಟ್ಸ್ ಮಾಡಬಲ್ಲ ಮನುಷ್ಯ. ಆದ್ರೆ ತನ್ನ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಲಿಕ್ಕೆ ಅವನಿಗಾಗ್ತಾ ಇಲ್ಲ, ನನ್ನ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ಲಿಕ್ಕೆ ನನಗಾಗ್ತಾ ಇಲ್ಲ. ಆ ಮನಸ್ಸಿಗೂ ಒಂದು ಫುಡ್ ಬೇಕು, ಆ ಮನಸ್ಸಿಗೂ ಒಂದು ಎಕ್ಸಸೈಸ್ ಬೇಕು, ಆ ಮನಸ್ಸಿಗೂ ಒಂದು ಪೌಷ್ಟಿಕ ಆಹಾರ ಬೇಕು, ರೆಸ್ಟ್ ಬೇಕು. ಅದೇನ್ ಹಾಗಾದ್ರೆ ಶರೀರಕ್ಕೆ ಕರೆಕ್ಟ್ ಕೊಡ್ತೀವಿ ನಾವು, ಆದ್ರೆ ಮನಸ್ಸಿಗೆ ಬೇಕಾಗಿರುವಂತಹ ಆ ಪೌಷ್ಟಿಕ ಆಹಾರ ಒಂದು ಫುಡ್ ಏನಪ್ಪಾ ಅಂದ್ರೆ ಪಾಸಿಟಿವ್ ಥಾಟ್ಸ್. ಆ ಪಾಸಿಟಿವ್ ಥಾಟ್ಸ್ ನಮಗೆ ಧ್ಯಾನದಲ್ಲಿ ಸಿಗುತ್ತೆ. ಯಾವಾಗ ಧ್ಯಾನ ಮಾಡ್ತೀವಿ, ಇದು ಒಂದು ಸೈಂಟಿಫಿಕ್ ಇದೆ, ಇದು ಒಂದು ಮೌಢ್ಯತೆ ಅಲ್ಲ. ನಾವು ಧ್ಯಾನ ಮಾಡುವಾಗ ಶಾಂತವಾಗಿ ಕೂತು ಪಾಸಿಟಿವ್ ಥಾಟ್ಸ್ ಅನ್ನ ಕಂಟಿನ್ಯೂ ಮನಸ್ಸಿಗೆ ಕೊಡ್ತಾ ಹೋದ್ರೆ ಆಟೋಮೆಟಿಕಲಿ ಆ ಮನಸ್ಸು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ, ಏಕಾಗ್ರ ಆಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ, ಇದು ಗ್ಯಾರಂಟಿ ಅಂತ ಹೇಳ್ಬೋದು. ಮುಂದಿನ ವಿಚಾರಕ್ಕೆ ಬರುವುದಕ್ಕಿಂತ ಮೊದಲು ಈ ಮನಸ್ಸಿನ ವಾಸಸ್ಥಳ ಯಾವುದು ಅಂತ, ಬಹುಶಃ ಬುದ್ಧಿಗೆ ಸಂಬಂಧಪಟ್ಟು ಹೇಳೋದಿದ್ರೆ ಮೆದುಳು ಅಂತ ನಾವು ತೋರಿಸ್ತೀವಿ, ಈ ಮನಸ್ಸಿನ ವಾಸಸ್ಥಳ ಯಾವುದು? ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಮನಸ್ಸಿನ ವಾಸಸ್ಥಳ ಮನಸ್ಸು ಒಂದೇ ಅಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ಇರೋದು ಆತ್ಮನಲ್ಲೇ. ಆತ್ಮನ ಒಂದು ಶಕ್ತಿ. ಹಾಗಾದ್ರೆ ಆತ್ಮ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಆತ್ಮ ಅಂತಂದ್ರೆ ಭ್ರುಕುಟಿ ಅಂತ ಕರಿತೀವಿ ನಾವು. ಭ್ರುಕುಟಿ ಅಂದ್ರೆ ಎರಡು ಹುಬ್ಬುಗಳ ನಡುವೆ ಐಬ್ರೋ ಸೆಂಟರ್ ಅಂತ ಕರಿತೀವಿ. ಆ ಭ್ರುಕುಟಿಯ ಸ್ಥಾನ ಆತ್ಮನ ಸ್ಥಾನ. ಇದಕ್ಕೆ ಸಂಕೇತಗಳೇನು? ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ತಿಲಕ, ಗಂಧ, ವಿಭೂತಿಯನ್ನ ನಾವು ಭ್ರುಕುಟಿಯಲ್ಲೇ ಹಚ್ಕೊಳ್ತೀವಿ, ಬೇರೆ ಎಲ್ಲೂ ಹಚ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಬ್ಬರನ್ನ ನೋಡಿ ಮಾತಾಡುವಾಗ ಆತ್ಮನನ್ನ ನೋಡಿ ಅಥವಾ ಅವರ ಮುಖವನ್ನೇ ನೋಡಿ ಮಾತಾಡ್ತೀವಿ ನಾವು. ಮನೆಗೆ ಬಂದವರಿಗೂ ಸಹ ಇವತ್ತಿನ ಮಹಿಳೆಯರಲ್ಲಿ ಇದು ಸಂಪ್ರದಾಯ ಇದೆ. ಅವ್ರ ಹಣೆಗೆ ಇವ್ರು ಕುಂಕುಮ ಹಚ್ತಾರೆ, ಇವ್ರ ಹಣೆಗೆ ಅವ್ರು ಕುಂಕುಮ ಹಚ್ತಾರೆ. ಇದರ ಸಂಕೇತ ಆಧ್ಯಾತ್ಮಿಕ ರಹಸ್ಯ ಇದೆ. ನಾನು ಆತ್ಮ, ನೀನು ಆತ್ಮ, ನಾವೆಲ್ಲರೂ ಒಂದೇ ದೃಷ್ಟಿಕೋನ. ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಒಂದೇ. ನಮಗೆ ಸಿಕ್ಕಿರುವಂತಹ ಸಾಧನ ಬೇರೆ ಬೇರೆ, ಶರೀರ ಬೇರೆ ಬೇರೆ, ಆದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥದ್ದು. ಆ ಆತ್ಮನಲ್ಲೇ ಈ ಮನಸ್ಸು ಬುದ್ಧಿ ಇದೆ. ಸರಿ, ಈ ಬುದ್ಧಿಯ ವಿಚಾರಕ್ಕೆ ಬಂದಾಗ ಎಷ್ಟೋ ಸಾರಿ ಹೇಳ್ತೀವಿ ನಾವು ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ, ಎಷ್ಟೋ ಸಾರಿ ಅದನ್ನ ಬ್ಲಾಕ್ ಮಾಡಿ ಇಡ್ತೀವಿ ಅಂತ ಹೇಳಿ. ಏನು ಬುದ್ಧಿ ಅಂದ್ರೆ? ಕರೆಕ್ಟ್. ಈ ಮನಸ್ಸು, ಮನಸ್ಸಿನ ಕೆಲಸ ಗೊತ್ತಾಯ್ತು ನಮ್ಗೆ, ವಿಚಾರ ಮಾಡೋದು. ಮನಸ್ಸು ತಾನು ಮಾಡಿದ ವಿಚಾರವನ್ನ ನೆಕ್ಸ್ಟ್ ಕಳಿಸೋದೇ ಬುದ್ಧಿಗೆ. ಆ ಬುದ್ಧಿಗೆ ವಿವೇಚನೆ, ಅದು ವಿವೇಚನೆ. ಆ ಬುದ್ಧಿಗೆ ತನ್ನ ವಿಚಾರವನ್ನ ಕಳಿಸಿದಾಗ ಬುದ್ಧಿಯ ಕೆಲಸ ಜಡ್ಜ್ಮೆಂಟ್ ಅಂಡ್ ವಿಜುವಲೈಸೇಷನ್. ಅನಲೈಸ್ ಮಾಡಿದ ನಂತರ ಅದು ಜಡ್ಜ್ಮೆಂಟ್ ತಗೊಳ್ಳುತ್ತೆ. ಜಡ್ಜ್ಮೆಂಟ್ ಅಂತಂದ್ರೆ ನಿರ್ಣಯ ತಗೊಳ್ಳೋ ಶಕ್ತಿ, ಮತ್ತೆ ವಿಜುವಲೈಸೇಷನ್ ಮಾಡುವಂತ ಶಕ್ತಿ ಬುದ್ಧಿಗೆ ಇದೆ. ಬುದ್ಧಿನೂ ಸಹ ಕಣ್ಣಿಗೆ ಕಾಣೋದಿಲ್ಲ, ಇದು ಆತ್ಮನ ಒಂದು ಶಕ್ತಿ. ಮೇನ್ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಅದು ಅದ್ಭುತವಾದಂತಹ ಒಂದು ಶಕ್ತಿ. ನಾವು ಈ ಸಮಾಜದಲ್ಲಿ ಅನೇಕರ ಹೆಸರುಗಳನ್ನ ಕೇಳ್ತೀವಿ, ನೆಲ್ಸನ್ ಮಂಡೇಲಾ, ಐನ್ಸ್ಟೈನ್, ಅಬ್ದುಲ್ ಕಲಾಂ ಅವರು, ವಿಶ್ವೇಶ್ವರಯ್ಯನವರು, ಇವ್ರನ್ನೆಲ್ಲ ನಾವು ಬುದ್ಧಿಜೀವಿಗಳು ಅಂತ ಕರಿತೀವಿ, ಅನೇಕರನ್ನ ಕರಿತೀವಿ. ಈ ಒಂದು ಜೀವನ ಅನ್ನೋದೇನಿದೆ, ಎಲ್ಲರಿಗೂ ಪರಮಾತ್ಮನ ಒಂದು ಗಿಫ್ಟ್ ಇದು. ಹಿರಿಯರು ಹೇಳ್ತಾ ಇರ್ತಾರೆ ನಮ್ಗೆ ಸಣ್ಣವರಿದ್ದಾಗ, ಮಗು ನೀನು ಯಾವ ರೀತಿಯಾಗೋ, ನೀನು ವಿಶ್ವೇಶ್ವರಯ್ಯನ ರೀತಿಯಾಗೋ, ನೀನು ಅಬ್ದುಲ್ ಕಲಾಂ ರೀತಿಯಾಗೋ, ನೀನು ಸ್ವಾಮಿ ವಿವೇಕಾನಂದರ ರೀತಿಯಾಗೋ, ಅವ್ರು ಹೇಳ್ತಾ ಇರ್ತಾರೆ. ಆದ್ರೆ ನಾನೇನಾಗ್ಬೇಕು ಅನ್ನೋದು ನಾನ್ ನಿರ್ಣಯ ತಗೊಳ್ಬೇಕಲ್ಲ, ನನ್ನ ಬುದ್ಧಿಯಿಂದ ನಾನ್ ನಿರ್ಧಾರ ಮಾಡಬೇಕು. ಆ ಒಂದು ನಿರ್ಧಾರ ಅಕ್ಯುರೇಟ್ ಇರಬೇಕು, ಇಲ್ಲ ಅಂತಂದ್ರೆ ಸಮಯ ಕೈಮೀರಿ ಹೋದ ನಂತರ ನಾನು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಮನುಷ್ಯನನ್ನ ಬುದ್ಧಿಜೀವಿ ಅಂತ ಕರೀತಾರೆ. ಆಮೇಲೆ ಬುದ್ಧಿಯನ್ನ ನೇತ್ರಕ್ಕೆ ಹೋಲಿಸ್ತಾರೆ, ಯಾಕೆಂದ್ರೆ ಅದಕ್ಕೆ ವಿಜುವಲೈಸೇಷನ್ ಮಾಡುವಂತಹ ಒಂದು ಶಕ್ತಿ ಇದೆ, ದೃಶ್ಯೀಕರಿಸಿಕೊಳ್ಳುವಂತಹ ಶಕ್ತಿ ಇದೆ. ಅದಕ್ಕೆ ಬುದ್ಧಿಯನ್ನ ನೇತ್ರ. ನಾನು ಕೆಲವೊಂದು ಶಬ್ದಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ವಿಜುವಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ನೀವು ಅದನ್ನ ಆಲ್ರೆಡಿ ನೋಡಿದ್ದೀರಿ. ಫಾರ್ ಎಕ್ಸಾಂಪಲ್, ಮಹಾತ್ಮ ಗಾಂಧಿ, ಇವನ್ನೆಲ್ಲ ನೀವು ಕಣ್ಮುಚ್ಚಿನೂ ವಿಜುವಲೈಸ್ ಮಾಡ್ತಾ ಹೋಗ್ಬೋದು, ಬೇಕಾದ್ರೆ ಚೆಕ್ ಮಾಡಿ ಫ್ಯೂ ಸೆಕೆಂಡ್ಸ್. ಮಹಾತ್ಮ ಗಾಂಧಿ, ಶ್ವೇತ ಬಣ್ಣದ ಕಮಲ ಪುಷ್ಪ, ನಮ್ಮ ಭಾರತದ ಧ್ವಜ, 100 ರೂಪಾಯಿಯ ಕರೆನ್ಸಿ ನೋಟ್, ನಮ್ಗೆಲ್ಲರಿಗೂ ವಿಜುವಲೈಸ್ ಆಯ್ತು ಬುದ್ಧಿಯಲ್ಲಿ. ಅದೇ ರೀತಿ ಬುದ್ಧಿ ರೂಪಿ ಪಾತ್ರೆ ಅಂತ ಹೇಳ್ತಾರೆ, ಒಳ್ಳೆಯ ಸುಜ್ಞಾನವನ್ನ ಧಾರಣೆ ಮಾಡಲಿಕ್ಕೆ ಅದು ಚಿನ್ನದ ಸಮಾನ ಇರಬೇಕು, ಅಂದ್ರೆ ಅಷ್ಟು ಪವಿತ್ರ ಸ್ವಚ್ಛ ಇರಬೇಕು ಅಂತ. ದೇವತೆಗಳ ಮೂರ್ತಿಯ ಮುಂದೆ ನಿಂತಾಗ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತಾರೆ ಪೇರೆಂಟ್ಸ್, ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋ ಅಂತ. ಬುದ್ಧಿ ಬೇಕು ಅಂತ ಕೇಳ್ತೀವಿ, ಬುದ್ಧಿ ಇದ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಹಾಗೇನೆ ಗಾಯತ್ರಿ ಮಂತ್ರದಲ್ಲೂ ನಾವು ಕೇಳ್ತೀವಿ, ಧಿಯೋ ಯೋನ ಪ್ರಚೋದಯಾತ್, ನನಗಂತ ಧೀ ಶಕ್ತಿಯನ್ನ ಕೊಡು, ನನಗೆ ಬುದ್ಧಿ ಶಕ್ತಿಯನ್ನ ಕೊಡು, ಆ ಬುದ್ಧಿ ಶಕ್ತಿ ಇದ್ರೆ ನಾ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಸ್ಟಾರ್ಮ್ ಮೇ ಕಮ್ ಫ್ರಮ್ ಎನಿವೇರ್ ಬಟ್ ವೇರ್ ದ ಶಿಪ್ ಹ್ಯಾಸ್ ಟು ಗೋ ಇಸ್ ಡಿಸೈಡೆಡ್ ಬೈ ದ ರೋವರ್. ಆ ಒಂದು ಸಮುದ್ರದ ಅಲೆಗಳ ನಡುವೆ ಬಿರುಗಾಳಿ ಯಾವ ಕಡೆಯಿಂದ ಬೇಕಾದ್ರೂ ಬರಬಹುದು, ಆದ್ರೆ ನನ್ನ ಶಿಪ್ ಎಲ್ಲಿ ಹೋಗ್ಬೇಕು ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ನಾವಿಕ. ಹಾಗೆ ನನ್ನ ಜೀವನದ ನಿರ್ಧಾರವನ್ನ ನಾನೇ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವತ್ತಿನ ಯೂತ್, ಯುವಶಕ್ತಿ ಮೀಡಿಯಾದ ಪ್ರಭಾವಕ್ಕೆ ಬಹಳಷ್ಟು ಒಳಗಾಗ್ತಾರೆ. ಮೀಡಿಯಾದಲ್ಲಿ ಬರುವಂತಹ ಎಷ್ಟೋ ವಿಚಾರಗಳನ್ನ ತಾವು ಯಾವ್ದನ್ನ ಫಾಲೋ ಮಾಡಬೇಕು, ಯಾವ್ದನ್ನ ಅನುಕರಣೆ ಮಾಡಬೇಕು, ಅವ್ರ ಸ್ಟೈಲ್ ಅನ್ನ ನಾನು ಫಾಲೋ ಮಾಡಬೇಕು ಎಲ್ಲ ನೋಡ್ತಾರೆ. ಮೀಡಿಯಾ ಸಾಕಷ್ಟು ಅವರಿಗೆ ಸಿಕ್ಕಿದೆ ಇವತ್ತಿನ ಕಾಲದಲ್ಲಿ, ಆದ್ರೆ ಅದರಲ್ಲಿ ನಾನು ಯಾವ್ದು ಫಾಲೋ ಮಾಡಿದ್ರೆ ನನ್ನ ಉನ್ನತಿ ಇದೆ, ಅದನ್ನ ಆಯ್ಕೆ ನಮ್ಮ ಕೈಲಿದೆ, ಡಿಸೈಡ್ ಮಾಡಬೇಕಾಗಿರೋದು ನಾವೇ. ನಮ್ಮ ಪುರಾಣದ ಕಥೆಗಳು ಅಥವಾ ಈ ಒಂದು ಶಾಸ್ತ್ರಗಳಲ್ಲಿನೂ ನಾವು ಇಂತಹ ಒಂದು ವ್ಯಕ್ತಿತ್ವವನ್ನ ನೋಡಬಹುದು. ದುರ್ಯೋಧನ ಅವನೇನ್ ವಯಸ್ಸಾಗಿರ್ಲಿಲ್ಲ, ಯೂತ್ ಅವನು. ಆ ಯೂತ್ ಅವನಲ್ಲಿ ಎಷ್ಟು ಶಕ್ತಿ ಇತ್ತು, ಅವನು ಏನ್ ಬೇಕಾದ್ರೂ ಸಾಧಿಸಬಹುದಿತ್ತು. ಆದ್ರೆ ದುರ್ಯೋಧನ ಶಕುನಿಯ ಮಾತನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ತನ್ನ ಬುದ್ಧಿಯನ್ನ ಯೂಸ್ ಮಾಡೋದೆ ಬಿಟ್ಟು ಬಿಡ್ತಾನೆ, ಅಥವಾ ಶಕುನಿಯ ಮಾತಿನ ಪ್ರಭಾವಕ್ಕೊಳಗಾಗಿ ಇವನ ನಿರ್ಣಯಗಳಿರುತ್ತೆ. ಅದೇ ರೀತಿ ಕೈಕೈ ಮಂಥರೆಯ ಮಾತು, ಆಕ್ಚುಲಿ ಕೈಕೈಗೆ ರಾಮ ಅಂದ್ರೆ ಬಹಳ ಪ್ರೀತಿ, ಆದ್ರೆ ಮಂಥರೆಯ ಮಾತುಗಳನ್ನ ಕೇಳಿ ಅವಳ ಬುದ್ಧಿಯ ನಿರ್ಣಯ ಬೇರೆ ದಾರಿ ತಪ್ಪಿಸುವ ಹಾಗಾಗತ್ತೆ. ಹಾಗೆ ನಾವು ಪೂರ್ವಾಗ್ರಹ ಪೀಡಿತರಾದಾಗ ನನ್ನ ಬುದ್ಧಿ ಭ್ರಷ್ಟ ಆಗತ್ತೆ. ಆ ಪೂರ್ವಾಗ್ರಹ ಪೀಡಿತರಾಗೋದು ಆಗದಲ್ಲೇ ಇರೋದು ನನ್ನ ಕೈಯಲ್ಲಿದೆ. ಯುವಕರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸಹ ಇದು ಬಹಳ ಬಹಳ ಇಂಪಾರ್ಟೆಂಟ್. ಈ ಬುದ್ಧಿಯನ್ನ ಭ್ರಷ್ಟ ಮಾಡೋ ವಿಷಯದಲ್ಲಿ ಆಹಾರದ ಪಾತ್ರವೂ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅಂದ್ರೆ ಅರ್ಥ, ಸಾತ್ವಿಕ ಆಹಾರ ಅದು ಸಾತ್ವಿಕ ವಿಚಾರಗಳನ್ನೇ ಕೊಡ್ತಾ ಹೋಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ, ನಾವು ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಆಹಾರವನ್ನ, ಯಾವ ಆಹಾರವನ್ನ, ಎಂತಹ ವಾತಾವರಣದಲ್ಲಿದ್ದು ನಾವು ಸ್ವೀಕಾರ ಮಾಡ್ತೀವಿ, ಆಹಾರವನ್ನ ತಯಾರಿಸುವವರ ವಿಚಾರಧಾರೆ ಹೇಗಿದೆ, ಇದೂ ಸಹ ಅದರ ಮೇಲೆ ಪ್ರಭಾವ ಬೀರುತ್ತೆ, ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ನೇರವಾಗಿ. ಆದ್ರಿಂದ ಇವತ್ತು ನಾವು ಕಂದ್ರು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನಾವು ಎಲ್ಲೇ ಹೋದ್ರೂ ಆಹಾರದ ವಿಚಾರದಲ್ಲಿ ನಾವು ಬಹಳ ಪಥ್ಯದಲ್ಲಿರ್ತೀವಿ, ಅಥವಾ ನಾವೇನ್ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಭಗವಂತನ ಸ್ಮರಣೆ ಮಾಡ್ತಾ ನಾವು ಆಹಾರವನ್ನ ಸ್ವೀಕಾರ ಮಾಡ್ತೀವಿ. ಇವತ್ತು ಸಾತ್ವಿಕ ಫುಡ್ ನಮ್ಗೆ ಸಾತ್ವಿಕದ ನಡೆಯಲ್ಲಿ ನಡೀಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಇದು ನಾವು ಪ್ರಾಕ್ಟಿಕಲ್ ಜೀವನದಲ್ಲಿ ನೋಡ್ತಾ ಇದ್ದೀವಿ, ಯಾಕೆಂದ್ರೆ ಇದು ಫಾಸ್ಟ್ ಫುಡ್ನ ಕಾಲ, ಅದಕ್ಕೆ ಇದನ್ನ ನಾ ಹೇಳಲೇಬೇಕು. ಒಂದು ಇನ್ಸಿಡೆಂಟ್ ಏನಂದ್ರೆ, ಒಬ್ಬ ರಾಜ ತನ್ನ ಮಗಳನ್ನ ಮಗನ ರೀತಿನೇ ಬೆಳೆಸಿರ್ತಾನೆ. ಮಗನ ಡ್ರೆಸ್ ಏನೇ ಹಾಕೋದು ಅಂದ್ರೆ ಅಣ್ಣಂದ್ರ ಡ್ರೆಸ್ ಹಾಕೋದು, ಅಣ್ಣಂದ್ರಿಗೆ ಅಂದ್ರೆ ಮಗನಿಗೆ ಕಲ್ಸ್ಬೇಕಾಗಿರೋ ಎಲ್ಲ ವಿದ್ಯೆಗಳನ್ನ ಮಗಳಿಗೆ ಕಲ್ಸೋದು, ಧೈರ್ಯದಿಂದ ಕುದುರೆ ಸವಾರಿ, ಕತ್ತಿ ಸವಾರಿ ಎಲ್ಲನೂ ಕಲಿಸ್ತಾ ಇರ್ತಾನೆ. ಆ ಮಗಳು ಒಮ್ಮೆ ಬೇಟೆಗೆ ಅಂತ ಕಾಡಿ ಹೋಗಿರ್ತಾಳೆ ಕುದುರೆ ಮೇಲೆ, ಬಂದು ಬಹಳ ದಣಿವಾಗಿರುತ್ತೆ, ತನ್ನ ತಾಯಿಯ ಪಕ್ಕದಲ್ಲೇ ಮಲಗ್ಬಿಡ್ತಾಳೆ. ಅವತ್ತು ಅವಳು ಡ್ರೆಸ್ ಅನ್ನ ಚೇಂಜ್ ಮಾಡಿಲ್ಲ, ಗಂಡಿನ ಪೋಷಾಕಿನಲ್ಲೇ ಮಲಗಿದ್ದಾಳ ಅವಳು. ಅಪ್ಪ ಬರ್ತಾನೆ, ಅಪ್ಪ ಎಲ್ಲ ರಾಜ್ಯಭಾರದ ಎಲ್ಲ ಕಾರುಬಾರು ಮುಗಿಸಿ ಕೋಣೆಗೆ ಬಂದಾಗ ತನ್ನ ಪತ್ನಿಯ ಪಕ್ಕದಲ್ಲಿ ಒಬ್ಬ ಪುರುಷ ಮಲಗಿರೋದನ್ನ ನೋಡಿ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ, ಮಹಾರಾಜನಿಗೆ. ಅವನ ಖಡ್ಗವನ್ನ ಫೋರ್ಸ್ಫುಲಿ ಓಪನ್ ಮಾಡ್ತಾನೆ, ಖಡ್ಗವನ್ನ ತೆಗಿತಾನೆ. ಆ ಖಡ್ಗ ಹೋಗಿ ಅಲ್ಲೇ ಇದ್ದಂತ ಒಂದು ಬೋರ್ಡ್ಗೆ ತಾಗಿ ಆ ಬೋರ್ಡ್ ಕೆಳಗೆ ಬೀಳುತ್ತೆ. ಆ ಬೋರ್ಡಿನಲ್ಲಿ ಬರ್ತಿತ್ತು, ಅದು ಹಿಂದೆ ಒಮ್ಮೆ ಅವರ ಗುರುಗಳು ಕೊಟ್ಟಂತಹ ಬೋರ್ಡ್ ಅದು. ಆ ಬೋರ್ಡಿನಲ್ಲಿ ಬರೆಯಲಾಗಿತ್ತು, ಕ್ರೋಧಕೋ ರೋಕೋ, ಕ್ರೋಧವನ್ನು ತಡೆಹಿಡಿ ಅಂತ ಹೇಳಿತ್ತು. ಅವನು ಅದನ್ನ ಓದಿ ಆ ಖಡ್ಗವನ್ನ ನಿಧಾನಕ್ಕೆ ಮತ್ತೆ ಒಳಗಿಡ್ತಾನೆ, ಕೋಟೆಯ ಎಲ್ಲ ಬಾಗಿಲುಗಳನ್ನ ಬಂದ್ ಮಾಡಿಸ್ತಾನೆ, ಸೈನಿಕರನ್ನೆಲ್ಲ ಕಾವಲಿಗೆ ನಿಲ್ಲಿಸ್ತಾನೆ. ಇಷ್ಟೆಲ್ಲ ಮಾಡಿ ಮತ್ತೆ ಕೋಣೆಗೆ ಬಂದು ನೋಡುವಾಗ ಅವರ ಮಗಳು ಹೊರಳಿ ಮಲಗ್ತಾಳೆ. ಆಗ ಗೊತ್ತಾಗುತ್ತೆ ಅವನಿಗೆ, ಇದು ಯಾರೋ ಪುರುಷ ಅಲ್ಲ, ನನ್ನ ಮಗಳು ಅಂತ. ಒಂದು ಕ್ಷಣ ಆ ಒಂದು ಪರಿಸ್ಥಿತಿ, ಬಂದ ಪರಿಸ್ಥಿತಿಯನ್ನ ನನ್ನ ಬುದ್ಧಿಗೆ ಕಳಿಸದೇ ಇದ್ದಿದ್ರೆ ತನ್ನ ಮಗಳನ್ನ ತಾನೇ ಕೊಂದು ಬಿಡ್ತಿದ್ದ. ಅವನಿಗೆ ಉಳಿತಾ ಇದ್ದಿದ್ದು ಕೇವಲ ಪಶ್ಚಾತ್ತಾಪ ಮಾತ್ರ. ಅಲ್ಲಿ ಒಂದು ಈವೆಂಟ್ ಕ್ರಿಯೇಟ್ ಆಯ್ತು. ನಮಗೂ ಈ ರೀತಿ ಈವೆಂಟ್ ಗಳು ಬರ್ತಾ ಇರುತ್ತೆ, ಅದನ್ನ ನಾವು ಇಂಟೆಲೆಕ್ಟ್ ಗೆ ಕಳಿಸಬೇಕು. ಇಂಟೆಲೆಕ್ಟ್ ಅಂದ್ರೆ ಬುದ್ಧಿ, ಬುದ್ಧಿಗೆ ಕಳಿಸಿ ಆಗ ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗುತ್ತೆ. ಯಾವಾಗ ನಮ್ಮ ವರ್ತನೆಯ ಪರಿವರ್ತನೆ ಆಗುತ್ತೆ ಆಗ ಆ ಈವೆಂಟ್ ಅಲ್ಲೇ ಕ್ಲೋಸ್ ಆಗುತ್ತೆ. ಒಂದು ವೇಳೆ ಬುದ್ಧಿಗೆ ಕಳಿಸದೆ ಮನಸ್ಸಿನಲ್ಲಿ ಬಂದಂತಹ ವಿಚಾರವನ್ನ ನೇರವಾಗಿ ನಾನು ಆಕ್ಷನ್ ಅಲ್ಲಿ ತಂದ್ಬಿಟ್ಟಿದ್ದಿದ್ರೆ ಅವನಿಗೆ ಇಡೀ ಜೀವನ ಅವನಿಗೆ ಪಶ್ಚಾತ್ತಾಪ. ಈ ರೀತಿಯ ಒಂದು ಪರಿಸ್ಥಿತಿಗಳು ನಮ್ಗೂ ಸಹ ಬರ್ತಾ ಇರುತ್ತೆ. ಆದ್ರಿಂದ ಬುದ್ಧಿಯ ಮಹತ್ವ, ಬಹಳ ಮಹತ್ವವಾದ ಪಾತ್ರ ಇದೆ ಬುದ್ಧಿಯದ್ದು. ಸರಿ, ಈಗ ಮನಸ್ಸು ಮತ್ತು ಬುದ್ಧಿಯ ಬಗ್ಗೆ ಸಾಕಷ್ಟು ವಿಚಾರವನ್ನ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಒಂದು ಅಂಶವನ್ನ ಸೇರಿಸಬೇಕು. ವಿದ್ಯಾರ್ಥಿಗಳು ವಿಶೇಷವಾಗಿ ಹೇಳುವಂತಹದ್ದು ಅಥವಾ ಬೇರೆ ಬೇರೆ ಈಗ ಧ್ಯಾನಕ್ಕೆ ಕೂತಂತ ಒಂದು ಸಂದರ್ಭದಲ್ಲಿಯೂ ಕೂಡ ಏಕಾಗ್ರತೆ ಬರ್ತಾ ಇಲ್ಲ ಅಂತ ಹೇಳಿ, ಈ ಏಕಾಗ್ರತೆ ಅಂದ್ರೆ ಏನು, ಅದನ್ನ ಹೇಗೆ ಸಾಧಿಸುವುದು? ಏಕಾಗ್ರತೆ ಅನ್ನೋದು ತಿಳ್ಕೊಳಕ್ ಮುಂಚೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇದು ಬುದ್ಧಿಗೆ ಸಂಬಂಧಪಟ್ಟಿದ್ದು. ಹೇಳಿ. ಯಾಕೆಂದ್ರೆ ಅನೇಕ ಬಾರಿ ನಮ್ಮ ಬುದ್ಧಿ ಅಸಂಪ್ಷನ್ ಅಂದ್ರೆ ಊಹೆಗಳಿಗೆ ಸಿಕ್ಕು ಸರಿಯಾದ ನಿರ್ಧಾರವನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಎಷ್ಟೋ ಬಾರಿ ಸ್ಟೂಡೆಂಟ್ಸ್ ಲೈಫ್ನಲ್ಲೂ ಇದೇ ರೀತಿ ಆಗುತ್ತೆ. ಆ ಕಥೆ ಏನಂತಂದ್ರೆ, ಇವೆಂಟ್ ಏನಂತಂದ್ರೆ, ಒಬ್ಬ ವ್ಯಕ್ತಿ, ಅವನ ಹೆಸರು ಬಾಬ್ ಸ್ಮಿತ್ ಅಂತ. ಬಾಬ್ ಸ್ಮಿತ್ ಅವರ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದಾನೆ, ಆರಾಮಾಗಿ ನಗ್ನಗ್ತಾ ಖುಷಿಯಲ್ಲಿ ಮಲಗಿದಾನೆ. ಅವನಲ್ಲಿ ಮಲಗಿರುವಾಗ್ಲೇನೆ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬಂದ, ಆ ರೂಮಿಗೆ ಬಂದ, ಆ ರೂಮಿನಲ್ಲಿರುವಂತಹ ಗೋಡ್ರೇಜ್ ಅನ್ನ ಓಪನ್ ಮಾಡ್ದ. ಆ ಗೋಡ್ರೇಜ್ ಅಲ್ಲಿರುವಂತಹ ಎಲ್ಲ ಹಣ ತನ್ನ ಬ್ಯಾಗಿಗೆ ಹಾಕೊಳ್ತಾ ಇದ್ದಾನೆ. ಅಲ್ಲಿರುವ ಎಲ್ಲ ಆಭರಣಗಳನ್ನ ಹಾಕೊತಾ ಇದ್ದಾನೆ. ಎಲ್ಲ ನೋಡ್ತಾ ಇದ್ರು ಬಾಬ್ ಸ್ಮಿತ್ ಮಾತ್ರ ನಗ್ನಗ್ತಾ ಹಂಗೆ ಮಲಗಿದಾನೆ. ಯಾಕಿರ್ಬೋದು ಗೊತ್ತಿಲ್ಲ, ಅಥವಾ ಅದು ಡೂಪ್ಲಿಕೇಟ್ ಇರಬಹುದು. ಯಾವ್ದು ಡೂಪ್ಲಿಕೇಟ್? ಚಿನ್ನ? ಇಲ್ಲ ಇಲ್ಲ, ಅದು ಅಪ್ಪಟ ಚಿನ್ನನೇ. ಬಹುಶಃ ಅವನು ಈ ಲೋಕದ ಪರಿವೇ ಇಲ್ಲ ಅವನಿಗೆ. ಇಲ್ಲ, ಮಲಗಿದಾನೆ, ಕಣ್ ತೆರೆದಿದ್ದಾನೆ, ಇದೆಲ್ಲ ಕಾಣಿಸ್ತಿದೆ ಅವನಿಗೆ. ಗೊತ್ತಿಲ್ಲ ಅಂದ್ರೆ ನಿದ್ರೆ ಹೋಗಿಲ್ಲ ಅವನು, ಮಲಗಿದಾನಷ್ಟೇ. ಯಾಕೆ ಅಂದ್ರೆ ಬಾಬ್ ಸ್ಮಿತ್ ಅನ್ನೋನು ಒಬ್ಬ ಸಣ್ಣ ಮಗು, ಒಂದು ಸಣ್ಣ ಮಗು. ಆ ಮಗು ಆ ಕಳ್ಳನಿಗೆ ಕಳ್ಳ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಹಂಗಾಗಿ ಅವನ ದೃಷ್ಟಿಕೋನವೇ ಹಾಗಿದೆ. ಆದ್ರಿಂದ ನಮ್ಮ ಊಹೆ ಏನಾಯ್ತು, ನಾವ್ ಯಾವ ರೀತಿ ವಿಚಾರ ಮಾಡ್ತೀವಿ? ಬಾಬ್ ಸ್ಮಿತ್ ಅಂತ ಹೆಸರು ಕೇಳಿದ ಕೂಡಲೇ ಅವನೊಬ್ಬ ದೊಡ್ಡ ವ್ಯಕ್ತಿ, ನಮ್ಮ ವಿಜುವಲೈಸೇಷನ್ ಯಾವ ರೀತಿ, ಆ ರೀತಿ ನಾವು ವಿಜುವಲೈಸ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ ಈ ರೀತಿ ಮತ್ತೆ ಇಂಟೆಲೆಕ್ಟ್ ನಲ್ಲಿ, ಬುದ್ಧಿಯಲ್ಲಿ ಮೆಂಟಲ್ ಅಸಂಪ್ಷನ್ಸ್ ಅಂತ ಕರಿತೀವಿ, ಮೆಂಟಲ್ ಲಿಮಿಟ್ಸ್ ಅಂತ ಕರಿತೀವಿ, ಮೆಂಟಲ್ ಬೌಂಡ್ರೀಸ್ ಇದೆ, ಮೆಂಟಲ್ ಅಟ್ಯಾಚ್ಮೆಂಟ್ಸ್ ಅಂತಿದೆ. ಈ ರೀತಿ ಅನೇಕ ಅದರ ಬಗ್ಗೆ ಇನ್ನೂ ನಾವು ಆಳವಾಗಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಒಬ್ಬ ವ್ಯಕ್ತಿ ತನ್ನ ಕಾರಿನ ಡಿಕ್ಕಿ ಮತ್ತು ಹಿಂದಿನ ಸೀಟ್ ಎಲ್ಲವೂ ಲಗೇಜ್ ಇಂದ ಪೂರ್ಣ ಆಗಿದೆ. ಇನ್ನು ಉಳಿದಿರೋದು ಡ್ರೈವರ್ ಪಕ್ಕದ ಸೀಟ್ ಒಂದೇ. ಅವನು ತನ್ನ ಪ್ರಾಣ ಸ್ನೇಹಿತನನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ ಕಾರ್ನಲ್ಲಿ. ಅರ್ಜೆಂಟ್ ಆಗಿ ಕಾರ್ನಲ್ಲಿ ಹೋಗುವಾಗ ಆಂದಿವೆ ಅವನಿಗೆ ಬಸ್ ಸ್ಟಾಪ್ ನಲ್ಲಿ ಮೂರು ಜನ ಒಟ್ಟಿಗೆ ಲಿಫ್ಟ್ ಕೇಳ್ತಾರೆ. ಒಂದು ಬಸ್ ಸ್ಟಾಪಿನ ಹತ್ರ ಅರ್ಜೆಂಟ್ ಹೋಗ್ಬೇಕಿರತ್ತ ಅವ್ರು ಮೂರು ಜನ. ಸೊ ಮೂರು ಜನ ಲಿಫ್ಟ್ ಕೇಳ್ತಾರೆ. ಯಾರ್ಯಾರು ಮೂರು ಜನ ಅಂದ್ರೆ, ಒಬ್ಬ ಡಾಕ್ಟರ್. ಆ ಡಾಕ್ಟರ್ ಯಾರು ಅಂದ್ರೆ, ಈ ಕಾರಿನಲ್ಲಿ ಕೂತವನ ಆಪರೇಷನ್ ಮಾಡಿದವರು, ಹಿಂದೊಮ್ಮೆ ಇವನ ಪ್ರಾಣ ಉಳಿಸಿದಂತಹ ಡಾಕ್ಟರ್. ಅವನ ಜೊತೆಗೆ ಒಬ್ರು ಪೇಷಂಟ್ ಇದ್ದಾರೆ. ಆ ಪೇಷಂಟ್ ಒದ್ದಾಡ್ತಾ ಲಿಫ್ಟ್ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಇವನ್ ಯಾರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಿತ್ತಲ್ಲ, ಆ ಪ್ರಾಣ ಸ್ನೇಹಿತ. ಈಗ ಮೂರು ಜನ ಲಿಫ್ಟ್ ಕೇಳ್ತಾ ಇದ್ದಾರೆ. ನೀವು ಕಾರ್ನಲ್ಲಿ ಇರೋ ಡ್ರೈವರ್ ಆದ್ರೆ ನೀವ್ ಯಾರಿಗೆ ಆ ಕಾರಿನ ಸೀಟ್ ನಲ್ಲಿ ಜಾಗ ಕೊಡ್ತೀರಿ? ಪೇಷಂಟ್. ಪೇಷಂಟ್ಗೆ ಕೊಡ್ತೀರಿ. ಒಂದು ನಿಮಿಷ ಈ ವಿಚಾರವನ್ನ, ಈ ಈವೆಂಟ್ ಅನ್ನ ನೀವು ಬುದ್ಧಿಗೆ ಕಳಿಸಿ ನೋಡಿ. ಯಾಕೆಂದ್ರೆ ಡಾಕ್ಟರ್ ಸಹಿತ ಬೇಗ ಹೋಗ್ಬೇಕು ಹಾಸ್ಪಿಟಲ್ಗೆ. ಅದೇ ಡಾಕ್ಟರ್ ಆಪರೇಷನ್ ಮಾಡ್ತಾರಂತಿಲ್ಲ, ಆಪರೇಷನ್ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಡಾಕ್ಟರ್ ಅಂತಂದ್ರೆ ಅವ್ರ ಇನ್ ಟೈಮಿಗೆ ಹೋದ್ರೆ ಹಳೆಯ ನೆನಪನ್ನ ನೆನಪು ಮಾಡ್ಕೊಂಡ್ರೆ ನೆನಪು ಮಾಡ್ಕೊಂಡಿದ್ದಾನೆ. ಅಗತ್ಯ ಇರೋದು ಯಾರಿಗೆ? ಅಗತ್ಯ ಇರೋದು ಪೇಷಂಟ್ಗೆ ಹೌದು. ಆದ್ರೆ ಹೆಲ್ಪ್ ಮಾಡ್ಬೇಕಲ್ಲ, ನಾವು ಹೆಲ್ಪ್ ಮಾಡುವಾಗ ಜಾಸ್ತಿ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ಈ ರೀತಿನೂ ಮಾಡಬಹುದು. ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಕಾರಿನಿಂದ ಇಳಿದು ತನ್ನ ಕಾರಿನ ಕೀಯನ್ನ ಡಾಕ್ಟರ್ಗೆ ಕೊಡ್ತಾನೆ. ಆ ಪೇಷಂಟ್ ಅನ್ನು ಹತ್ತಿಸ್ತಾನೆ. ಡಾಕ್ಟರ್ ಮತ್ತೆ ಪೇಷಂಟ್ ಹಾಸ್ಪಿಟಲ್ಗೆ ಹೋದ್ರು, ತಾನು ಪ್ರಾಣ ಸ್ನೇಹಿತನ ಜೊತೆಗೆ ಕಾಲ ಕಳಿತಾನೆ. ಅವಾಗ ಎಲ್ಲರನ್ನೂ ಸಂತುಷ್ಟಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಯ್ತು. ಹೀಗೆ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಎಲ್ಲರನ್ನ ಸಂತುಷ್ಟಪಡಿಸಲಿಕ್ಕಾಗತ್ತೆ. ನೀವು ಕೇಳಿದ್ರಿ ಏಕಾಗ್ರತೆ ಅಂತ. ಏಕಾಗ್ರತೆ ಅಂದ್ರೇನೆ ಸ್ಟೂಡೆಂಟ್ಸ್ಗೊಬ್ಬರಿಗೆ ಅಲ್ಲ, ಇವತ್ತು ಎಲ್ಲರಿಗೂ ಏಕಾಗ್ರತೆ ಬೇಕು. ಅಡಿಗೆ ಮಾಡುವಾಗ ಏಕಾಗ್ರತೆ ಬೇಕೇ ಬೇಕು ನಮ್ಗೆ. ಉಪ್ಪಿನ ಜಾಗದಲ್ಲಿ ಮತ್ತೊಂದು ಹಾಕುದು, ಮತ್ತೆ ಉಪ್ಪಿನ ಜಾಗದಲ್ಲಿ ಸಕ್ಕರೆ ಹಾಕುದು, ಸಕ್ಕರೆ ಜಾಗದಲ್ಲಿ ಉಪ್ಪು ಹಾಕುದು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಏಕಾಗ್ರತೆ ಬೇಕು. ಓದುವವರಿಗೆ ಬೇಕು, ಧ್ಯಾನ ಮಾಡುವವರಿಗೆ ಬೇಕು, ಆಫೀಸ್ನಲ್ಲಿ ಜಾಬ್ ಮಾಡೋರಿಗೆ ಬೇಕು. ಎಲ್ಲರಿಗೂ ಧ್ಯಾನ ಬೇಕು, ಎಲ್ಲರಿಗೂ ಏಕಾಗ್ರತೆ ಬೇಕು. ಏಕಾಗ್ರತೆ ಅಂದ್ರೆ ಏನು ಹಾಗಾದ್ರೆ? ಏಕಾಗ್ರತೆ ಅಂತಂದ್ರೆ ಮನಸ್ಸಿನ ವಿಚಾರಗಳು, ಆ ಮನಸ್ಸಿನ ವಿಚಾರಗಳ ಜೊತೆ ಜೊತೆಗೆ ಬುದ್ಧಿಯ ವಿಜುವಲೈಸೇಷನ್, ಎರಡೂ ಒಟ್ಟೊಟ್ಟಿಗೆ, ಮನ ಬುದ್ಧಿ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಏಕಾಗ್ರತೆ ಅಂತ ನಾವು ಕರಿತೀವಿ. ಆ ಏಕಾಗ್ರತೆ ಬರೋದು ಯಾವ್ದ್ರಿಂದ? ಆ ಏಕಾಗ್ರತೆ ಬರಲಿಕ್ಕೆ ಧ್ಯಾನ ಬಹಳ ಮಹತ್ತರವಾದ ವೇದಿಕೆಯನ್ನ ಹಾಕಿಕೊಡುತ್ತೆ. ಸರಿ, ಈಗ ಧ್ಯಾನದ ಬಗ್ಗೆ ಮಾತನಾಡುವ, ಇದರ ಒಂದು ಮಹತ್ವ ಏನು, ಧ್ಯಾನ ಅಂದ್ರೆ ಏನು, ಯಾವ ರೀತಿ ಇದನ್ನ ಸಾಧಿಸಬಹುದು, ಏನು ಇದರಿಂದ ಉಪಯೋಗ? ಧ್ಯಾನದ ಉಪಯೋಗವನ್ನ ನೀವು ಕೇಳ್ತಾ ಇದ್ದೀರಿ. ಅವಶ್ಯವಾಗಿ ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಧ್ಯಾನ ಬೇಕೇ ಬೇಕು. ಹೇಗೆ? ಈ ಶರೀರಕ್ಕೆ ಒಂದು ಎಕ್ಸಸೈಸ್ ಬೇಕು, ವ್ಯಾಯಾಮ, ಯೋಗಾಸನ, ವಾಕ್ ಮಾಡೋದು ಬೇಕು, ಎಲ್ಲ ಬೇಕು. ಬೇಕಿದ್ದ ಹಾಗೆಲ್ಲ ಇದ್ದಾಗ್ಲೇನೆ ಈ ಶರೀರ ಆರೋಗ್ಯವಾಗಿರುತ್ತೆ. ಹಾಗೆ ಧ್ಯಾನ ಅನ್ನುವಂಥದ್ದು ಮನಸ್ಸು ಬುದ್ಧಿಗೆ ಒಂದು ಎಕ್ಸಸೈಸ್. ಆ ಎಕ್ಸಸೈಸ್ ಇದ್ದಾಗ್ಲೇನೆ ನಮ್ಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಧ್ಯಾನ ಅನ್ನೋದು ಮನಸ್ಸು ಬುದ್ಧಿಗೆ ಒಂದು ಎಕ್ಸಸೈಸ್ ಅಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ. ಅದನ್ನೇ ನಾವು ಮೆಡಿಟೇಷನ್ ಅಂತ ಕರಿತೀವಿ. ಮೆಡಿಟೇಷನ್ ಇಸ್ ಅನ್ ಇಂಟರ್ನಲ್ ಜರ್ನಿ. ಧ್ಯಾನ ಅನ್ನೋ ಶಬ್ದವನ್ನೇ ನಾವು ಬಿಡಿಸಿ ನೋಡಿದಾಗ ಗೊತ್ತಾಗುತ್ತೆ, ಧಿ ಪ್ಲಸ್ ಯಾನ, ಬುದ್ಧಿಯ ಪ್ರಯಾಣ. ಧಿ ಅಂದ್ರೆ ಬುದ್ಧಿ, ಯಾನ ಅಂದ್ರೆ ಜರ್ನಿ, ಪ್ರಯಾಣ. ಧ್ಯಾನ ಅಂತಂದ್ರೆ ಮನಸ್ಸು ಬುದ್ಧಿಯ ಏಕಾಗ್ರತೆ. ಇದೆರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದೆ. ಕರೆಕ್ಟ್ ಆಗಿ ನಿರ್ವಹಿಸಿದ್ರೆ ಅದನ್ನ ಧ್ಯಾನ ಅಂತ ಕರಿತೀವಿ. ಹಾಗಾದ್ರೆ ಆ ಒಟ್ಟಿಗೆ ಕೆಲಸ ಮಾಡುವಾಗ ಮನಸ್ಸು ಬುದ್ಧಿ, ಆ ಮನಸ್ಸಿಗೆ ಎಂಥ ಶ್ರೇಷ್ಠ ವಿಚಾರಗಳನ್ನ ನಾನು ಕೊಡ್ತಾ ಹೋಗ್ಬೇಕು, ಆ ಶ್ರೇಷ್ಠತೆಯನ್ನ ನಾನು ವಿಜುಲೈಸ್ ಮಾಡ್ಕೊಳ್ತಾ ಹೋಗ್ಬೇಕು. ಇದನ್ನೇ ನಾವು ಧ್ಯಾನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಧ್ಯಾನ ಮುದ್ರೆಯಲ್ಲಿ ಕೂತಾಗ ಅನೇಕ ಮಂತ್ರಗಳನ್ನ ಜಪ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂತಹ ಮಂತ್ರ ಓಂ ನಮ ಶಿವಾಯ. ಓಂ ನಮ ಶಿವಾಯ ಅಂತ ನಾವು ಮಂತ್ರ ಉಚ್ಚಾರಣೆ ಮಾಡುವಾಗ ಧ್ಯಾನಕ್ಕೆ ಕೂತಿದ್ದೀವಿ ಅಂತ ಇಟ್ಕೊಳ್ಳೋಣ. ನಾನು ಓಂ ನಮ ಶಿವಾಯ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇದ್ದೀನಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳುವಾಗ ಆ ಉಚ್ಚಾರಣೆ ನನಗೆ ಬರೀ ಬಾಯ್ಪಾಠ ಆದ್ರೆ ಸಾಲದು, ಅದರ ವಿಜುವಲೈಸೇಷನ್ ಆಗ್ಬಹುದು. ವಿಜುವಲೈಸೇಷನ್ ಆದಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಏಕಾಗ್ರತೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದೀನಿ, ಅದು ನನಗೆ ವಿಜುವಲೈಸೇಷನ್ ಆಗ್ಬೇಕಾದ್ರೆ ಅದರದ ಅರ್ಥ ಗೊತ್ತಿರಬೇಕು. ಬಾಯಿಂದ ಹೇಳೋದಷ್ಟೇ ಅಭ್ಯಾಸ ಇದ್ರೆ ಮನಸ್ಸು ಬುದ್ಧಿ ತಂತಾನೆ ಎಲ್ಲೆಲ್ಲೂ ಅಲ್ದಾಡ್ಲಿಕ್ಕೆ ಹೋಗ್ಬಿಡುತ್ತದು. ಮನಸ್ಸು ವಿಚಾರ ಕೊಡ್ತಾ ಇರಬೇಕು, ಬುದ್ಧಿ ಅದನ್ನ ವಿಜುವಲೈಸ್ ಮಾಡ್ತಾ ಇರಬೇಕು. ಆಗ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ನನ್ನ ಏಕಾಗ್ರತೆ ಒಂದೇ ಕಡೆಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ರೇಡಿಯೋದಲ್ಲಿ ಒಳ್ಳೊಳ್ಳೆ ಇಂಪಾದ ಹಾಡುಗಳನ್ನ ಹಾಕಿರ್ತೀರಿ, ಅದನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ನಾನು ಆರಾಮಾಗಿ ನಿದ್ದೆ ಮಾಡಬಹುದು. ಭಾವನಾ ಲೋಕ ಅಲ್ಲ, ಅದನ್ನ ವಿಜುವಲೈಸ್ ಮಾಡದೇ ಇದ್ರೂ ಆ ಇಂಪಾದ ನಾದಕ್ಕೇನೆ ನನಗೆ ನಿದ್ರೆ ಬರಬಹುದು. ಸ್ಟೂಡೆಂಟ್ಸು ಅಷ್ಟೇ, ಸ್ಕೂಲ್ನಲ್ಲಿ ಪಾಠ ಕೇಳ್ತಾ ಕೇಳ್ತಾ ಕೆಲವೊಮ್ಮೆ ನಿದ್ರೆಗೆ ಜಾರ್ತಾರೆ. ಯಾಕೆ ಅಂದ್ರೆ ಕರೆಕ್ಟ್ ವಿಜುವಲೈಸೇಷನ್ ಮಾಡ್ತಾ ಇರೋದಿಲ್ಲ ಅವರು. ಹಾಗೆ ಪ್ರವಚನ ಕೇಳುವಾಗ ಎಷ್ಟೋ ಜನ ರಾಮಾಯಣ, ಮಹಾಭಾರತ, ಕತೆ, ಪುರಾಣ ಕೇಳ್ತಾ ಕೇಳ್ತಾ ನಿದ್ದೆ ಮಾಡ್ಬಿಡ್ತಾರೆ. ಈಗ ನೋಡಿ, ಕೇಳೋದಷ್ಟೇ ಕೆಲಸ ಇದ್ದಾಗ ನಂಗೆ ನಿದ್ದೆ ಬರುತ್ತೆ. ಅದೇ ಟಿವಿ ಮುಂದೆ ಕೂತಿದ್ದೀವಿ, ಇಂಪಾರ್ಟೆಂಟ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಯಾವುದೋ ನನಗೆ ಇಷ್ಟವಾದಂತಹ ಪಾತ್ರಧಾರಿ ಪಾತ್ರ ಮಾಡ್ತಾ ಇದ್ದಾರೆ, ಆಗ ನಂಗೆ ನಿದ್ದೆ ಬರಲಿಕ್ಕೆ ಅವಕಾಶಗಳು ಕಡಿಮೆ, ಸಾಧ್ಯತೆಗಳು ಕಡಿಮೆ. ಕೇಳೋದ್ರ ಜೊತೆಗೆ ನೋಡೋದು ಕೆಲಸ ಆಗ್ತಾ ಇದೆ. ಇಲ್ಲಿ ನೋಡೋದು ಯಾವ್ದು, ಧ್ಯಾನದಲ್ಲಿ ಕಣ್ಣನ್ನ ಮುಚ್ಚಿರ್ತಾರೆ ಕೆಲವೊಮ್ಮೆ, ಆದ್ರೆ ನೋಡೋದು ಯಾವ್ದು, ಬುದ್ಧಿ. ಬುದ್ಧಿಯಿಂದ ನಾವು ವಿಜುವಲೈಸ್ ಮಾಡ್ತಾ ಹೋಗ್ತೀವಿ. ಓಂ ನಮ ಶಿವಾಯ ಅನ್ನುವಾಗ ಓಂ ಅಂದ್ರೆ ಅಹಂ ಆತ್ಮ, ನಾನು ಆತ್ಮ, ನಮಃ ನಮಸ್ಕರಿಸ್ತೇನೆ, ಶಿವಾಯ ಶಿವನಾದ ನಿನಗೆ, ನಾನು ಆತ್ಮ ಶಿವನಾದ ನಿನಗೆ ನಮಸ್ಕರಿಸ್ತೇನೆ ಅಂತ ಹೇಳುವಾಗ ಆ ಶಿವನ ರೂಪ ನನಗೆ ವಿಜುವಲೈಸ್ ಆಗ್ಬೇಕು, ನನ್ನ ಬುದ್ಧಿಯಲ್ಲಿ ಕಾಣಬೇಕು ನಾನು ಶಿವನ ರೂಪವನ್ನ. ಆಟೋಮೆಟಿಕಲಿ ಆಗ ಏಕಾಗ್ರತೆಯಲ್ಲಿ ನಾನು ಹೋಗ್ತೀನಿ. ಆ ಶಿವನ ರೂಪ ಕಂಡಾಗ ಅವನಿಂದ ಅಗಾಧವಾದಂತಹ ಶಕ್ತಿಯನ್ನ ನಾನು ಪಡ್ಕೊಳ್ತೀನಿ. ನಾನಂದ್ರೆ ಯಾರು, ನನ್ನನ್ನು ವಿಜುವಲೈಸ್ ಮಾಡ್ಕೊಳ್ಬೇಕು. ನಮಸ್ಕಾರ ಮಾಡ್ತಾ ಇರೋದು ಯಾರು ಅಂದ್ರೆ ಆ ಶರಣಾಗುವ ಭಾವನೆ ಯಾವುದಕ್ಕಿದೆ, ಆತ್ಮನಿಗಿದೆ. ಆಗ ಆತ್ಮನದ್ದು ವಿಜುವಲೈಸೇಷನ್ ಆಯ್ತು, ಪರಮಾತ್ಮ ಅರ್ಥಾತ್ ಶಿವನ ವಿಜುವಲೈಸೇಷನ್ ಆಯ್ತು ನಮಗೆ. ಆ ವಿಜುವಲೈಸೇಷನ್ ಆದಾಗ ಆಟೋಮೆಟಿಕಲಿ ಅಲ್ಲಿಂದ ಅಗಾಧವಾದ ಶಕ್ತಿ ನಮ್ಮ ಕಡೆಗೆ ಪ್ರವಹಿಸ್ತಾ ಇದೆ. ಯಾವಾಗ ಸಂಬಂಧ ಜೋಡಿಸಿದೆ ಅಲ್ಲಿಂದ ಪ್ರಾಪ್ತಿ ಆಗ್ತಾ ಇದೆ ಅನ್ನುವಾಗ ನನಗೆ ನಿದ್ದೆ ಬರೋದಿಲ್ಲ, ಏಕಾಗ್ರತೆಯಲ್ಲಿ ಕೊರತೆ ಆಗೋದಿಲ್ಲ. ಅದರ ಜೊತೆಗೆ ಧ್ಯಾನ ಮಾಡಿದ ಕೆಲವೇ ನಿಮಿಷಗಳ ನಂತರ ಅಪಾರವಾದ ಶಕ್ತಿಯ ಅನುಭವ ನನಗಾಗುತ್ತೆ. ಸ್ವಲ್ಪ ಅದನ್ನ ಮುಂದುವರಿಸುವುದಿದ್ರೆ, ಈ ಧ್ಯಾನ ಮಾಡುವಂತಹ ಒಂದು ಸಂದರ್ಭ ಯಾವಾಗ, ಮತ್ತೆ ಯಾರು ಧ್ಯಾನ ಮಾಡಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿರಬೇಕು, ಆ ಧ್ಯಾನ ಅವಸ್ಥೆ ಅಂದ್ರೆ ಏನು? ಧ್ಯಾನ ಅವಸ್ಥೆ ಅಂದ್ರೆ ಧ್ಯಾನವನ್ನ ಯಾರು ಮಾಡಬೇಕು, ಯಾರಿಗೆ ಶಾಂತಿ ಬೇಕು ಅವ್ರು ಧ್ಯಾನ ಮಾಡಬೇಕು. ಇವತ್ತು ಎಲ್ಲರಿಗೂ ಶಾಂತಿ ಬೇಕು. ಎಷ್ಟು ಸಣ್ಣ ಸಣ್ಣ ವಯಸ್ಸಿನವರು ಟೆನ್ಷನ್ ಅನ್ನುವ ಶಬ್ದವನ್ನ ಬಳಸ್ತಾ ಇದ್ದಾರೆ, ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಶಾಂತಿ ಬೇಕು ಮನಸ್ಸಿಗೆ. ಒಳಗಡೆನೂ ಗಲಾಟೆ, ಮನಸ್ಸಿನ ಒಳಗಡೆನೂ ಗಲಾಟೆ, ಹೊರಗಡೆನೂ ಗಲಾಟೆ ಅಂದ್ರೆ ನನಗೆ ಕೇಳಲಿಕ್ಕಾಗೋದಿಲ್ಲ. ಶಾಂತಿ ಬೇಕು, ನಾ ಸೈಲೆಂಟ್ ಅಲ್ಲಿ ಇರಬೇಕು ಅಂತ ಹೇಳಿ ಎಷ್ಟೋ ಶಾಂತಿಯನ್ನ ಬಯಸುವಂತಹವರಿದ್ದಾರೆ. ಯಾಕೆಂದ್ರೆ ನಮ್ಮ ಸಂಪರ್ಕದಲ್ಲಿ ಹೆಚ್ಚು ಜನ ಅವರು ಬರ್ತಾರೆ. ನಾವು ಹೇಳ್ಬೋದು, ಸೈಲೆಂಟ್ ಸ್ಟೇಟ್ ಆಫ್ ಅವರ್ ಮೈಂಡ್ ಗಿವ್ಸ್ ರೆಸ್ಟ್ ಬೋತ್ ಮೈಂಡ್ ಅಂಡ್ ಬಾಡಿ. ಯಾವಾಗ ಆ ಒಂದು ಶಾಂತ ಸ್ಥಿತಿಯಲ್ಲಿ ಮನಸ್ಸು ಸ್ಥಿತ ಆಗುತ್ತೋ ಆಗ ಮನಸ್ಸಿಗೂ ಮತ್ತು ಶರೀರಕ್ಕೂ ಎರಡಕ್ಕೂ ಅದು ವಿಶ್ರಾಂತಿಯನ್ನು ಕೊಡುತ್ತೆ. ಯಾವಾಗ ಶ್ರೇಷ್ಠ ವಿಚಾರಗಳು ಬರುತ್ತೋ ಆಗ ಶ್ರೇಷ್ಠ ನಿರ್ಣಯ ಆಗುತ್ತೆ ನಮ್ದು, ಜೀವನ ಸುಂದರ ಆಗುತ್ತೆ. ಜೀವನವನ್ನ ಸುಂದರವಾಗಿಸ್ಕೊಳ್ಳೋದು ಎಲ್ಲರಿಗೂ ಬೇಕು. ಹಾಗಾಗಿ ಧ್ಯಾನ ಅನ್ನುವಂಥದ್ದನ್ನ ಕೆಲವರ ವಿಚಾರದಲ್ಲಿರುತ್ತೆ, 60 ವರ್ಷ ವಯಸ್ಸಾದ್ಮೇಲೆ ನೀವು ಧ್ಯಾನ ಕಲಿಬೇಕು, ಅಲ್ಲಿವರೆಗೂ ಖಾವೋ ಪಿವೋ ಮೌಜ್ ಮನಾವೋ ಮಸ್ತಿ ಕರೋ. ಉಳಿದ ಸಮಯಕ್ಕೆ ಪುರುಸುತ್ತಿಲ್ಲ, ಪುರುಸುತ್ತಿಲ್ಲ, ನಮ್ ಟೈಮ್ ಇಲ್ಲ, ಇಡೀ ದಿನ ನಾವು ಬಿಜಿ ಇರ್ತೀವಿ. ಹಾಗಾಗಿ ಎಲ್ಲ ಪಾಪ ಪುಣ್ಯ ಎಲ್ಲ ಮಾಡಿ ಮುಗಿಸದ ಮೇಲೆ ರಿಟೈರ್ಡ್ ಲೈಫ್ ಆದ್ಮೇಲೆ ಧ್ಯಾನ ಮಾಡ್ಲಿಕ್ಕೆ ಹೋಗು. ಅದು ಹೇಗೆ ಸಾಧ್ಯ? ನಾವು ಮಾಡುವ ಕರ್ಮಗಳೇ ಧ್ಯಾನ. ಅದಕ್ಕೆ ಹೇಳ್ತಾರೆ ಕರ್ಮ ಯೋಗ ಅಂತ. ಧ್ಯಾನಯುಕ್ತವಾಗಿ ನಾವು ಕರ್ಮವನ್ನ ಮಾಡಬೇಕು. ಆ ರೀತಿ ಇರೋದ್ರಿಂದ ಎಲ್ಲ ವಯಸ್ಸಿನವರಿಗೂ ಧ್ಯಾನ ಬಹಳ ಬಹಳ ಮುಖ್ಯ. ಹಿಂದೊಂದು ಕಾಲ ಇತ್ತು, ನಾವು ಧ್ಯಾನ ಮಾಡಬಹುದು ಮಾಡದೇ ಇರಬಹುದು, ಮಾಡಿದ್ರೆ ಒಳ್ಳೇದು ಅನ್ನೋದಷ್ಟೇ ಗೊತ್ತಿತ್ತು. ಆದ್ರೆ ಈಗಿನ ಕಾಲ ಹೀಗಿದೆ, ಪ್ರತಿಯೊಬ್ಬ ಡಾಕ್ಟರ್ಸ್ ಹೇಳ್ತಾರೆ ಮೆಡಿಟೇಷನ್ ಮಾಡಿ, ಪ್ರತಿಯೊಬ್ಬ ಸೈಕಿಯಾಟ್ರಿಕ್ ಹೇಳ್ತಾರೆ ನೀವು ಮೆಡಿಟೇಷನ್ ಮಾಡ್ರಿ, ಪ್ರತಿಯೊಬ್ರು ಹೇಳ್ತಾರೆ. ಮನೆಯಲ್ಲಿ ಅಶಾಂತಿ ಅಶಾಂತಿ, ಚಿಡ್ಚಿಡಾಪನ್ ಅಂದ್ರೆ ಅವರ ಸಿಡುಕುತನ, ಕ್ರೋಧ, ಮತ್ತೆ ಸಹಿಸಿಕೊಳ್ಳಿಕ್ಕೆ ಶಕ್ತಿನೇ ಇಲ್ಲ. ಶಕ್ತಿ ಯಾರಿಗಿಲ್ಲ? ಶರೀರಕ್ಕಿದೆ, ಆದ್ರೆ ಮನಸ್ಸಿಗೆ ಶಕ್ತಿ ಇಲ್ಲ. ಎಷ್ಟೋ ಅವರಿಗೆ ವಿಕೃತ ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡುವಂತ ವಿಚಾರಗಳಿರ್ಬೋದು. ಈ ತರ ವಿಚಾರಗಳು ಬರ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನನ್ನ ಮನಸ್ಸು ವೀಕ್ ಆಗಿದೆ ಅಂತ ಅರ್ಥ. ನನ್ನ ಮನಸ್ಸನ್ನು ಶಕ್ತಿಶಾಲಿ ಮಾಡ್ಬೇಕಂದ್ರೆ ನಮ್ಗೆ ಧ್ಯಾನ ಬೇಕೇ ಬೇಕು. ಇನ್ನ ಧ್ಯಾನ ಮಾಡ್ಲಿಕ್ಕೆ ಎಂಥ ಜಾಗ ಇರಬೇಕು? ಜಾಗ ಶುದ್ಧವಾಗಿರ್ಬೇಕು, ಪವಿತ್ರವಾದ ಸ್ಥಾನ ಇರಬೇಕು. ನೀವು ಧ್ಯಾನ ಮಾಡೋದನ್ನ ಕಲೀಲಿಕ್ಕೆ, ಅದರ ಬೇಸಿಕ್ ನಾಲೆಜ್ ಪಡ್ಕೊಳ್ಲಿಕ್ಕೆ ಆಶ್ರಮಗಳಿಗೆ ಬನ್ನಿ, ಆ ಧ್ಯಾನ ಮಾಡೋದನ್ನ ಕಲೀರಿ. ಈಶ್ವರೀಯ ವಿಶ್ವವಿದ್ಯಾಲಯ ಇವತ್ತು ಉಚಿತವಾಗಿ ಎಲ್ಲರಿಗೂ ಬೆಳಗ್ಗೆ ಮತ್ತು ಸಂಜೆ ಅನೇಕ ಶಿಬಿರಗಳಲ್ಲಿ ಧ್ಯಾನ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದೀವಿ ಉಚಿತವಾಗಿ. ತಾವು ಬರ್ಬೋದು. ಒನ್ಸ್ ನೀವು ಕಲ್ತ ಮೇಲೆ ನೀವು ಎಲ್ಲಿರ್ತಿರೋ ಅಲ್ಲಿ ಧ್ಯಾನವನ್ನ ಮಾಡಬಹುದು. ನೀವು ಇಡೀ ಜೀವನ ಅಲ್ಲಿಗೆ ಬಂದು ಧ್ಯಾನ ಮಾಡ್ಬೇಕಂತೇನಿಲ್ಲ. ನೀವು ಜರ್ನಿ ಮಾಡುವಾಗ ಧ್ಯಾನ ಮಾಡಬಹುದು. ಊಟ ಮಾಡುವ ಮೊದಲು, ಮಲಗುವ ಮೊದಲು, ಎದ್ದ ತಕ್ಷಣ, ಚಲ್ತೆ ಫಿರ್ತೆ, ನಡೀತಾ ತಿರುಗಾಡ್ತಾ, ಎಲ್ಲಾ ಸಮಯದಲ್ಲೂ ನಾವು ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರ ಸ್ಥಾನ ಪರ್ಟಿಕ್ಯುಲರ್ಲಿ ನಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಸ್ಥಾನ, ಮತ್ತೆ ಅದಕ್ಕೆ ಒಂದೇ ರೀತಿಯ ಆಸನದಲ್ಲೇ ಕುತ್ಕೊಳ್ಬೇಕನ್ನೋದು ಏನಿಲ್ಲ. ಯಾಕೆಂದ್ರೆ ವಯಸ್ಸಾದವರು ಮಾಡ್ಬೇಕು, ಎಲ್ಲರೂ ಧ್ಯಾನ ಮಾಡ್ಬೇಕಲ್ಲ. ಯಾವುದು ಆಸನದಲ್ಲೇ ಕುತ್ಕೊಳ್ಬೇಕಂತೇನಿಲ್ಲ, ನೀವೆಲ್ಲಾದ್ರೂ ಕೂತಿರಿ. ಆದ್ರೆ ಇಂಪಾರ್ಟೆಂಟ್ ಏನು, ಮನಸ್ಸು ಬುದ್ಧಿಯನ್ನ ಕನೆಕ್ಟ್ ಮಾಡುವುದು ಇಂಪಾರ್ಟೆಂಟ್. ನಿಮಗೆ ಕಂಫರ್ಟಬಲ್ ಆಸನದಲ್ಲಿ ಅಂದ್ರೆ ಕಂಫರ್ಟಬಲ್ ನೀವು ಕುತ್ಕೊಳ್ಳಿ, ಕಂಫರ್ಟಬಲ್ ಆಗಿ ನೀವು ಹೇಗೆ ಕುತ್ಕೊಳ್ಬಹುದು ಹಾಗೆ ಕುತ್ಕೊಳ್ಳಿ. ದಿನದ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು? ದಿನದ ಸಮಯ ಯಾವಾಗ ಬೇಕಾದ್ರೂ ಧ್ಯಾನ ಮಾಡಬಹುದು. ಆದ್ರೆ ನೀವು ಇಲ್ಲಿಂದ ಹುಬ್ಳಿಗೆ ಪ್ರಯಾಣ ಮಾಡ್ತೀರಿ, ಹುಬ್ಳಿಗೆ ಪ್ರಯಾಣ ಮಾಡುವಾಗ ಯಾವ ಟೈಮ್ ಬೆಸ್ಟ್ ಅಂತ ಕೇಳಿದ್ರೆ, ನೀವೇ ಕಾರ್ ಡ್ರೈವ್ ಮಾಡೋರಾದ್ರೆ ನೀವೇನ್ ಹೇಳ್ತೀರಿ? ಡೇ ಟೈಮ್ ಅಲ್ಲಾದ್ರೆ, ವೀಕ್ ಡೇಸ್ ಅಲ್ಲಾದ್ರೆ, ಪೀಕ್ ಅವರ್ಸ್ ಅಲ್ಲಾದ್ರೆ ನಿಮ್ಗೆ ಟ್ರಾಫಿಕ್ ನ ಪ್ರಾಬ್ಲಮ್ ಬರುತ್ತೆ. ಆದ್ರೆ ಯಾವಾಗ ಅರ್ಲಿ ಮಾರ್ನಿಂಗ್ ಇರುತ್ತೆ ಅವಾಗ ನೀವು ಹೋಗ್ಲಿಕ್ಕೆ ಬಹಳ ಈಸಿ ಇರುತ್ತೆ. ಅರ್ಲಿ ಮಾರ್ನಿಂಗ್ ಆದ್ರೆ ಟ್ರಾಫಿಕ್ ಕಡಿಮೆ ಇರುತ್ತೆ, ನಾವು ಬೇಗ ರೀಚ್ ಆಗ್ಬಹುದು. ಡ್ರೈವರ್ ಸೇಮ್, ಕಾರು ಸೇಮ್, ನಾವು ಹೋಗ್ಬೇಕಾಗಿರುವಂತಹ ಡಿಸ್ಟೆನ್ಸ್ ಸೇಮ್, ಆದ್ರೆ ಬೇಗ ರೀಚ್ ಆಗ್ತೀವಿ. ಅದೇ ರೀತಿ ಬೆಳಗಿನ ಜಾವ, ಅಮೃತ ಘಳಿಗೆ, ಅಮೃತ ವೇಳೆ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬೆಳಗಿನ 2 ಗಂಟೆಯಿಂದ 4:45 ಆ ಸಮಯ ಇದೆ ಬ್ರಾಹ್ಮಿ ಮುಹೂರ್ತ. ತುಂಬಾ ಜನರ ಕಾಣೋದೇ ಇಲ್ಲ ಆ ಸಮಯ. ಬಹಳ ಅದ್ಭುತವಾದಂತ ಸಮಯ, ಅನೇಕ ಶಕ್ತಿಯನ್ನು ನಾವು ಪಡ್ಕೊಳ್ಳುವಂತ ಸಮಯ. ಅಲ್ಲಿ ನಾವು ಸುಮಾರು 4 ಗಂಟೆಗೆ ನಾವು ಎದ್ರೂ ಸಹ ಅಪಾರ ಶಕ್ತಿಯನ್ನು ಪಡ್ಕೊಳ್ಬಹುದು. ಆಗ್ಲಿಲ್ಲ ಅಂತಂದ್ರೂ ಸಹ ಇಡೀ ದಿನದಲ್ಲಿ ನಾವು ಯಾವಾಗ್ಲೂ ಮೆಡಿಟೇಷನ್ ಮಾಡ್ಲಿಕ್ಕೆ ಪ್ರಶಸ್ತವಾದಂತಹ ಸಮಯವೇ. ಧ್ಯಾನ ಮಾಡಿದ್ರೆ ಜೊತೆ ಜೊತೆಗೆ ಈ ಮಂತ್ರ ಶ್ಲೋಕದ ಪಠಣ ಕೂಡ ಮಾಡಬಹುದು. ಮಂತ್ರ ಶ್ಲೋಕ ಪಠಣ ಮಾಡ್ತೀವಿ, ಆದ್ರೆ ನನ್ನ ಮನಸ್ಸು ಬುದ್ಧಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಧ್ಯಾನಕ್ಕೆ ಮಂತ್ರ ಶ್ಲೋಕ ಪಠಣೆ ಬೇಕೇ ಬೇಕು ಅಂತಿಲ್ಲ. ಇಷ್ಟು ದಿನ ನಾವು ಬಾಯಿ ಕೆಲಸ ಕೊಟ್ಟಿದ್ದೀವಿ, ಆದ್ರೆ ಮನಸ್ಸು ಬುದ್ಧಿ ಏಕಾಗ್ರ ಆಗಿಲ್ಲ. ಈಗ ನನ್ನ ಶರೀರವನ್ನ ಏಕಾಗ್ರಗೊಳಿಸೋಣ. ಈಗ ಕೆಲವೊಬ್ಬರಿಗೆ ಕುತ್ಕೊಂಡು ಕಾಲ್ ಅಲಗಾಡಿಸುವಂತದ್ದು ಅಭ್ಯಾಸ ಇರುತ್ತೆ. ಈ ರೀತಿ ಏನೂ ಅಲ್ಲದೆ, ಯಾವ ಶರೀರದ ಅಲುಗಾಟ ಇಲ್ಲದೆ ಸ್ಥಿರವಾಗಿ ಕುತ್ಕೊಂಡು ಮನಸ್ಸು ಬುದ್ಧಿಯನ್ನ ಜೋಡಿಸಿದ್ರೆ ಸಾಕು, ನಾವು ಧ್ಯಾನದಲ್ಲಿ ಏಕಾಗ್ರ ಆಗಬೇಕು. ಕಣ್ಣನ್ನ ಮುಚ್ಚಲೇಬೇಕಂತನೂ ಇಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ನಮ್ಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿಕ್ ಡಿಸ್ಟರ್ಬ್ ಆಗತ್ತೆ ಅಂತ ಕಣ್ಣು ಮುಚ್ಚತೀವಿ ಅಷ್ಟೇ. ಆಮೇಲೆ ಕಣ್ಣು ಮುಚ್ಚುವ ಅವಶ್ಯಕತೆ ಇಲ್ಲ ಧ್ಯಾನಕ್ಕೆ. ಮೆಡಿಟೇಷನ್ ಅಂತಂದ್ರೆ ಇದು ಒಂದು ಆಂಟಿವೈರಸ್ ಇದ್ದಾಗೆ. ಧ್ಯಾನ ಇದು ಒಂದು ಆಂಟಿವೈರಸ್. ವೈರಸ್ ಬಂದ ಮೇಲೆ ಆಂಟಿವೈರಸ್ ವರ್ಕ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳು ಬರ್ತಾನೆ ಇರುತ್ತೆ. ಅನೇಕ ನಾವು ಕೇಳಿದೀವಿ, ನಿಂದ, ಸ್ತುತಿ, ಮಾನ್, ಅಪಮಾನ್ ಎಲ್ಲದರಲ್ಲಿನೂ ಸಹ ನಾವು ಬಹಳ ಖುಷಿ ಖುಷಿಯಿಂದ ನಗ್ನಗ್ತಾ ಎಲ್ಲ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡ್ಬೇಕಾದ್ರೆ ಮೊದ್ಲೇ ಕಲೀರಿ ಧ್ಯಾನ ಮಾಡೋದನ್ನ, ಮೊದ್ಲೇ ಕಲೀರಿ ಅದನ್ನ ಸತತ ಅಭ್ಯಾಸ ಮಾಡಿ. ಅವಾಗ ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ನಗ್ನಗ್ತಾ ಅದನ್ನ ಪಾರ್ ಮಾಡ್ಕೊಳ್ತಾ ಹೋಗ್ಬೋದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇಂದು ಸಹ ಬಹಳ ಸುಂದರವಾದ ಒಂದು ಮೆಡಿಟೇಷನ್ ಅನ್ನ, ವಿಧಿಯನ್ನ ಕಲಿಸ್ಕೊಡ್ತಾ ಇದ್ದೀವಿ. ಮೆಡಿಟೇಷನ್ ಅಂದ್ರೆ ದ ಕನೆಕ್ಷನ್ ಬಿಟ್ವೀನ್ ಸೋಲ್ ಅಂಡ್ ಸುಪ್ರೀಂ ಸೋಲ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮೆಡಿಟೇಷನ್ ಕಾರ್ಯಕ್ರಮ, ಮೆಡಿಟೇಷನ್ ಶಿಬಿರದಲ್ಲಿ ಪಾಲ್ಗೊಳ್ಳಿ, ಆ ಮೆಡಿಟೇಷನ್ ಮಾಡುವುದನ್ನು ಕಲೀರಿ. ಎಲ್ಲರೂ ಸುಖವಾಗಿರಬೇಕು, ಅವರೊಳಗೆ ಇರುವ ಶಾಂತಿಯನ್ನು ಅವರು ಕಂಡುಕೊಳ್ಬೇಕು. ಈ ಒಂದು ನಿಟ್ಟಿನಲ್ಲಿನೇ ನಮ್ಮ ಸಂಸ್ಥೆ ಅನೇಕ ಮೆಡಿಟೇಷನ್ ಶಿಬಿರಗಳನ್ನು ನಡೆಸ್ತಾ ಬರ್ತಾ ಇದೆ. ಈ ಒಂದು ಸುಂದರ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಾವು ಸಹ ಉಚಿತವಾಗಿ ಧ್ಯಾನ ಮಾಡುವುದನ್ನು ಕಲಿಬೇಕು, ನಮ್ಮ ಜೀವನವನ್ನ ಸುಂದರವಾಗಿಸಿಕೊಳ್ಬೇಕು. ನಿಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಳಿ, ಸ್ವಾಗತ ಅಂತ ಹೇಳ್ತಾ ಇಂತಹ ಸೇವಾನಿರತ ಜನಹಿತ ಸಮಾಜ ಕಲ್ಯಾಣದ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿದ್ದಕ್ಕೆ ಶ್ರೀಯುತ ಶ್ಯಾಮ್ ಪ್ರಸಾದ್ ಅಣ್ಣವರಿಗೆ, ಸರ್ವ ಆಕಾಶವಾಣಿ ತಂಡದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಓಂ ಶಾಂತಿ. ಬಹಳ ಸಂತೋಷ ಬಿ ಕೆ ಕವಿತಾ ಅವರೇ. ಮನಸ್ಸು, ಬುದ್ಧಿ ಮತ್ತು ಧ್ಯಾನ, ಇದರ ಒಂದು ಮಹತ್ವ ಏನು? ಏಕಾಗ್ರತೆಯನ್ನ ಸಾಧಿಸುವುದರಿಂದ ನಾವು ಏನನ್ನ ಸಾಧಿಸಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಬುದ್ಧಿ, ಮನಸ್ಸು ಮತ್ತು ಧ್ಯಾನದ ಮಹತ್ವ ಈ ವಿಷಯವಾಗಿ ಕಾರವಾರ ಹಬ್ಬವಾಡದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿ.ಕೆ. ಕವಿತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ.ಎಸ್. ಪ್ರಸಾದ್, ಅಶ್ವಿನಿ, ಅಶೋಕ್ ಸಿಂಧೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಹಿಂಗ ಹೇಳಿ ಕಾಳ ವೇಳ ತವಾರಿಗೆ ಜೋ. ಕೊಡ ತುಪ್ಪ ಜೋಜ, ಶುಂಠಿಯ ಲಕ್ಕಿ ಕೊಡ ತುಪ್ಪ ಜೋಜ, ಶುಂಠಿಯ ಲಕ್ಕಿ ಕೊಡ ತುಪ್ಪ ಜೋಜ, ಶುಂಠಿಯ ಲಕ್ಕಿ ಕೊಡ ತುಪ್ಪ ಜೋಜ. ಒಂಬತ್ತ ತಿಂಗಳಿಗೆ ತುಂಬ್ಯಾವ ದಿನಗೋಳ, ಒಂಬತ್ತ ತಿಂಗಳಿಗೆ ತುಂಬ್ಯಾವ